ವಿದ್ಯಾಭ್ಯಾಸ ಮಾಡಿದ್ವಿ. ಒಂದ್ ಟೈಮಲ್ಲಿ ನೋಡ್ಕೊಂಡ್ರೆ ಇವತ್ತು ವ್ಯವಸಾಯನ ಪಾಡಪ್ಪ, ನಾವ್ ಎಷ್ಟು ಓದಿದ್ರೆ ಕೆಲಸ ಸಿಗ್ತಾ ಇಲ್ಲ, ಅದರಿಂದ ಅಂತ ಹೇಳಿ ನಾವು ಎಷ್ಟು ಮಾಡಿದ್ರೆ ಇಷ್ಟೇ ಅಂತ ಹೇಳಿ ನಾವು ವ್ಯವಸಾಯ ಮಾಡಕ್ಕೆ ಶುರು ಮಾಡ್ತಾ ಇದೀವಿ. ವ್ಯವಸಾಯ ಮಾಡೋದ್ರಿಂದ ಏನಪ್ಪ ಅಂತಂತ, ಒಂದಿಂಚೋ ಒಂದೂವರೆ ಇಂಚೋ ಎರಡು ಇಂಚೋ ನೀರಿದ್ರೆ ಅದರಿಂದ ಸ್ವಲ್ಪ ಲಾಭದಾಯಕನೂ ಪಡಿಬೋದು ಅಂತೇಳಿ ಬರೇ ಸಣ್ಣ ಮೆಣಸಿನ ಗಿಡ, ಇವು ಟಮಾಟೆ ಗಿಡ, ಈ ಆಗಲು ಬಳ್ಳಿ, ಹೀರೆ ಬಳ್ಳಿ ಇಂಥವೆಲ್ಲ ಹಾಕಿದ್ರೆ ನಮ್ಮ ಬರೀ ಆ ಮಾಡಿರ್ತಕ್ಕಂಥ ಖರ್ಚಿಗೂ ಆ ಖರ್ಚಿಗೆ ಅಂದ್ರೂ ಮೈ ಮೇಲೆ ಬರ್ತಾ ಇತ್ತು. ಅದರಿಂದ ನಾವೇನು ಮಾಡಿದ್ವಪ್ಪ ಅಂದರೆ ತೋ ಎಷ್ಟು ಬೆಳೆದ್ರು ಇಷ್ಟೇನೇ ಅಲ್ಲ, ನಾವು ಮಾಡಿದ್ದಕ್ಕೆ ಏನು ಸಾರ್ಥಕ ಅಂತೇಳಿ ನಾವು ಇವತ್ತು ಅಡಿಕೆ ಪಪ್ಪಾಯ ಹಾಕಿರೋದ್ರಿಂದ ಒಂದು ನೂರಕ್ಕೆ ನೂರು ಉತ್ತಮ ಅಂತೇಳಿ ನಾನು ಭಾಳ ಖುಷಿ ಪಡ್ತೀನಿ. ಈಗ ಒಂದು ವರ್ಷದ ಬೆಳೆ ಅಡಿಕೆ, ಈಗ ಒಂದು ವರ್ಷದ ಸಸಿ ಎರಡು ವರ್ಷದ ಸಸಿಗಿಂತಲೂ ಚೆನ್ನಾಗಿದ್ದಾವೆ. ಸೊಸೆನ ನಾವು ಚಿತ್ರದುರ್ಗ ತಾಲೂಕು ಚಿಗಲ್ಘಟ್ಟ ಅಂತೇಳಿ ಅಲ್ಲಿಂದ ನಾವು ಸೊಸೆ ತಂದಿದ್ದೀವಿ. ಅವರು ಸಸೆ ಕೊಡ್ಬೇಕಾರಲ್ಲ ಹೇಳೆ ಕೊಟ್ರು ನೋಡ್ರಿ, ಹಳೆ ಮರದ ಗೋಟು. ಅವ್ರು ಹೇಳೋದಕ್ಕಿಂತಲೂ ಭಾಳ ಫಲವತ್ತಾಗಿ ಭಾಳ ಚೆನ್ನಾಗೆ ಬಂದಿದೆ. ಈಗ ಹಳೆ ಮರದ ಒಂದು ಗೋಟನ್ನೇ ಆಯ್ಕೆ ಮಾಡ್ಕೊಂಡು ಸಸಿ ಯಾಕೆ ಮಾಡ್ಕೋಬೇಕು ಅಂತ ಹೇಳ್ತೀರ? ಅಡಿಕೆ ಮರದ ಗೋಟು ಅಂತಂದ್ರೆ ಯಾವ ಒಂದು ಎಳೆ ಸೊಸೆ ಮರದ ಗೋಟು ತಂದು ಹಾಕಿರ್ತಾರೆ, ಅದರಿಂದ ಸೊಸೆ ನಾವು ತಂದು ಅವರು ದುಡ್ಡಿನಾಸಿಗೆ ಮಾರಕ್ಕೆ ಹೊರಟಿರ್ತಾರೆ. ಮುಂದೆ ನಾವೇನೇ ಮಾಡಕ್ ಹೋದ್ರು ಇಳುವರಿ ಬರೋದಿಲ್ಲ, ಅದರಿಂದ ಹಳೆ ಮರದ ಗೋಟು ಬೇಕಂತೇಳಿ ಎರಡು ವರ್ಷದಿಂದಲೂ ಕಾದು ಹಳೆ ಮರದ ಗೋಟು ತಂದು ಹಾಕಿರೋದ್ರಿಂದ ನಮಗೆ ಬಹಳ ಚೆನ್ನಾಗಿದೆ. ನಿಮ್ಮ ತಂದೆಯವರ ಕಾಲದಲ್ಲಿ ಈ ಒಂದು ನೀರಾವರಿ ಮಾಡಿದೆ, ನೀರು ನೀರಾವರಿ ಮಾಡಿದ್ರ? ನಮ್ಮ ತಂದೆಯವರ ಕಾಲದಾಗೇನು ನೀರಾವರಿ ಇಲ್ಲ, ಆದ್ರೂ ನಾವು ನಾಲ್ಕು ಜನ ಅಣ್ಣತಮ್ಮಗಳು ನಾವು ಹೊಟ್ಟೆ ಇದ್ದಾಗ ನೀರಾವರಿ ಮಾಡಿದ್ವಿ. ಅದು ಸಾಕಷ್ಟು ನೀರು ಕಡಿಮೆ ಆಗಿರೋದ್ರಿಂದ ನೀರು, ಯಾಕಂದ್ರೆ ಮಳೆಗಾಲ ಕಡಿಮೆ ಆಗಿರೋದ್ರಿಂದ ನೀರು ಬರಲೇ ಇಲ್ಲ. ಒಂದು ನಾಲ್ಕೈದು ವರ್ಷ ಮತ್ತೆ ಫೇಲ್ ಆಯ್ತು ಬೋರು, ಅಲ್ಲಿಗೆ ಸುಮ್ಮನೆ ಆಗಿದ್ವಿ. ಆಮೇಲೆ ನಾವು ನಾಲ್ಕು ಜನ ಅಣ್ಣತಮ್ಮಗಳು ಬೇರೆ ಆಗಿ ಆಮೇಲೆ ಅವರ ವೈಯಕ್ತಿಕ ಆದಾಯಗಳಿಂದ ನಾವು ಸ್ವಂತಕ್ಕೆ ಒಂದು ಬೋರ್ ಹೊಡಿಸಿಕೊಂಡು ಅದರಿಂದ ಎರಡು ಇಂಚು ನೀರು ಬರ್ತಾ ಇತ್ತು. ಒಂದು ಸುಮಾರು ಒಂದು ಎಂಟು ವರ್ಷ ತರಕಾರಿ ಟಮಾಟೊ ಅಂತ ಬೆಳೆದ್ವಿ. ಅದರಿಂದ ಏನೂ ನಮಗೆ ಲಾಭದಾಯಕ ಸಿಗಲಿಲ್ಲ, ಲಾಸ್ ಆತ ಹೊರತು ನಮಗೇನು ಒಂದು ರೂಪಾಯಿನೂ ಲಾಭ ಆಗಲಿಲ್ಲ. ಅದರಿಂದ ತೋ ನಾವು ಎಷ್ಟು ವರ್ಷ ಇದನ್ನೇ ಬೆಳ್ಕೊಂತ ಹೋದ್ರೆ ನಾವು ಇನ್ನು ಮುಂದೆ ಆಗೋಕ್ಕೂ ಆಗಲ್ಲ, ಸಾಲ ಸಂಬಂಧ ಕೊಟ್ಟರು ತೀರ್ಸೋಕ್ಕೂ ಆಗಲ್ಲ. ಇದೆಲ್ಲ ಮಾಡ್ಕೊಂಡು ಮುಂದೆ ನಮ್ಮ ಮಕ್ಕಳು ಮರಿಗೆಲ್ಲ ನಾವು ಜಿ ಪಿ ಎಂ ಸಿ ತರ್ತೀವಿ ಅಂತ ಹೇಳಿ ನಾವು ಇವತ್ತು ಅಡಿಕೆ ಕಟ್ಟಿರೋದ್ರಿಂದ ಒಂದು ವರ್ಷದ ಫಸಲು ಎರಡು ವರ್ಷಕ್ಕಿಂತಲೂ ಜಾಸ್ತಿ ಸಸೆ ಭಾಳ ಚೆನ್ನಾಗಿ ಬಂದೈತೆ. ಆಮೇಲೆ ನಾವು ಅಡಿಕೆ ಹಾಕಿರೋದ್ರಿಂದ ಅದ್ರ ಒಳಗೆ ಮೂರಡಿ ಅಂತರ ಬಿಟ್ಟು ನಾವೊಂದು ಪಪ್ಪಾಯಿ ಅಂತ ಹಾಕಿದ್ದೀವಿ ಅಡಿಕೆಗೆ ಡ್ರಿಪ್ ಮಾಡಿರೋದ್ರಿಂದ. ಅವು ಅಡಿಕೆ ಡ್ರಿಪ್ ಮಾಡಿದೀವಲ್ಲ, ಆದರೆ ಅದೇ ಡ್ರಿಪ್ ನೀರನ್ನೇ ನಾವು ಪಪ್ಪಾಯಿಗೆ ಬಳಸ್ತಾ ಇದ್ವಿ. ಪಪ್ಪಾಯಿಗೇನು ಜಾಸ್ತಿ ನೀರೇನು ಬೇಕಾಗಿರಲ್ಲ, ಅದರಲ್ಲಿ ತೇವಾಂಶ ಬರ್ತಕ್ಕಂಥ ಅವೆಯನ್ನು ಎಳ್ಕಂದ್ರೆ ಪಪ್ಪಾಯಿ ಸಾಕು. ಇವತ್ತು ಎಂಟು ತಿಂಗಳಿಗೆ ಭಾಳ ಚೆನ್ನಾಗಿ ಬಂದಿದೆ. ಅದರಲ್ಲಿ ರೇಟ್ ಏನಪ್ಪ ಅಂತಂದರೆ ಒಂದು ಸುಮಾರು ಅಂದ್ರೆ ನಾವೊಂದು 14 ಬೆಳೆ ಕಟ್ಟಿಂಗ್ ಮಾಡ್ತೀವಿ, ಅದರಲ್ಲಿ ನಾನು ಇವತ್ತು 7 ಬೆಳೆ ಕಟ್ಟಿಂಗ್ ಮಾಡಿರೋದ್ರಿಂದ 115,000 ರೂಪಾಯಿ ಆಲ್ರೆಡಿ ತಗೊಂಡಿದ್ದೀನಿ. ಇನ್ನೂ ಒಂದು ವರ್ಷ ಬೆಳೆ ನನ್ನಲ್ಲಿ ಬರ್ತಾ ಇತ್ತು ಅಂತೇಳಿ ನನಗೆ ಭಾಳ ಪ್ರೋತ್ಸಾಹ ಆಗ್ತಾ ಐತೆ. ಅದರಿಂದ ರೇಟೂ ವೇರಿಯೇಷನ್ ಆಗ್ತಾ ಐತೆ. ಒಂದು ಸರ್ತಿ 12 ರೂಪಾಯಿ ಆಗ್ಬೋದು, ಒಂದು ಸರ್ತಿ 6 ರೂಪಾಯಿ ಆಗ್ಬೋದು, ಒಂದು ಸರ್ತಿ 7 ರೂಪಾಯಿ ಆಗಿ ಬರ್ಬೋದು. ಇದು ನನಗೆ 6 ರೂಪಾಯಿ ಆಯ್ತು ಅಂದ ತಕ್ಷಣ ನಾನೇನು ಲಾಸ್ ಆಯ್ತು ಅಂತ ನಾನೇನು ಅದ್ರ ಬಗ್ಗೆ ನಾನು ತಾಸ್ಕಾರ ಮಾಡ್ತಾ ಇಲ್ಲ. ಅದು ಕಟಾವ್ ಆದ ತಕ್ಷಣ ಏನು ಮಾಡ್ತೀನಪ್ಪ ಅಂತಂದರೆ ಒಂದು 10,000 ರೂಪಾಯಿ ಹೋದ್ರು ಹೋಗಲಿ ನಮ್ಮದೇ, ಒಂದು 10 ಚೀಲ ಗೊಬ್ಬರ ಮಾತ್ರ ನಾನು ಆಲ್ರೆಡಿ ಗುಣಿ ತೆಗೆದು ನಮ್ಮ ಕೈಯಲ್ಲಿ ಕೊಡೋ ಶಕ್ತಿ ಇಲ್ಲಪ್ಪ ಕೂಲಿ ಅಂತೇಳಿ ನಾವೇ ನಮ್ಮ ಮನೆಯವ್ರು 2 ದಿವಸ ಆಗಲಿ ನಾವು ನಮ್ಮ ಹೆಂಡತಿ ನಮ್ಮ ಮಕ್ಕಳು ಸೇರಿ ನಾವೇ ಗುಣಿ ಸೇದೆ ಮಾಡ್ಕೊಂಡು ನಾವೇ ಕಷ್ಟಪಟ್ಕೊಂಡು ಇವತ್ತು ಮಾಡಿರೋದ್ರಿಂದ ಪಪ್ಪಾಯಿ ಬೆಳೆ ನನಗಂತೂ ಯಾವುದೇ ಕಾರಣದಿಂದ ಲಾಸ್ ಆಗ್ತಾ ಇಲ್ಲ. ನಾನು ಸುಮಾರು ಅಂದರೆ ಸೊಸೆ ಹಾಕಿದಾಗಲಿಂದ ಇಲ್ಲೇವರೆಗೂ ಒಂದು ಸುಮಾರು ಅಂದರೆ 1-8 ಸತ್ಯ ಔಷಧಿ ಹೊಡೆದಿನಿ. ಉತ್ಕೃಷ್ಟವಾಗಿ ನೋಡ್ಕೊಂತ ಇರೋದ್ರಿಂದ ಇವತ್ತು ನನಗೆ 6 ರೂಪಾಯಿ ಕೊಟ್ಟರು ನನಗೆ ಲಾಸ್ ಆಗೋಂಥ ಒಂದು ಮೊಮೆಂಟ್ ಇಲ್ಲ, ಭಾಳ ಚೆನ್ನಾಗಿದೆ ಅಂತ ಹೇಳಿ ನಾನು ಭಾಳ ಖುಷಿ ಪಡ್ತಾ ಇದ್ದೀನಿ. ಅಂದ್ರೆ ಅಡಿಕೆ ಒಳಗಡೆ ಪಪ್ಪಾಯಿ ಹಾಕ್ಬೇಕಂತ ಯಾಕೆ ಮನ್ಸು ಮಾಡಿದ್ರೆ ನೀವು? ಬಾಳೆ ಹಾಕ್ಬೋದಾಯ್ತು. ನಾವು ಬಾಳೆ ಹಾಕ್ಬೋದಾಯ್ತು ಅಂತ ಅನ್ಕೊಂಡಿದ್ವಿ, ಆದ್ರೆ ನಮ್ಮ ಮಗ ಇದ್ದು ಅಪ್ಪಾಜಿ ಎಲ್ಲ ಬಾಳೆ ಬಾಳೆ ಅನ್ಕೋದಲ್ಲ, ಇದನ್ನು ಒಂದು ಹೊಸ ಬೆಳೆ ಅಂತ ಹೇಳಿ ಒಂದು ಮಾಡೋಣ ಅಂತ ಹೇಳಿ ನನ್ನ ಮಗ ಹೇಳಿರೋದ್ರಿಂದ ನಾನು ಇವತ್ತು ಪಪ್ಪಾಯಿ ಹಾಕಿರೋದ್ರಿಂದ ನನಗಂತೂ 900 ಸೊಸೆ ನಾನು ನೆಟ್ಟಿರೋದು, ಆದ್ರೆ ನನಗೆ ಫಸಲಿ ಬಂದಿರತಕ್ಕಂಥ ಸೊಸೆ 350 ಸೊಸೆ ಬಂದಿದೆ. ನಾನು ಸುಮಾರು ಅಂದರೆ 170,000 ರೂಪಾಯಿ ಅದು ಖರ್ಚು ಮಾಡಿದ್ದೀನಿ ಬರ್ರೆ ಪಪ್ಪಾಯಿಗೆ ಅಡಿಕೆ ಬಿಟ್ಟು. ಅಡಿಕೆಗೂ ಪಪ್ಪಾಯಿಗೂ ಸೇರಿಸಿದ್ರೆ ವರ್ಣೆ ಮಾಡಿದರೆ 130,000 ರೂಪಾಯಿ ಆಲ್ರೆಡಿ ಆಗಿದೆ. ಪಪ್ಪಾಯಿದಲ್ಲೇ 115,000 ರೂಪಾಯಿ ತಗೊಂಡಿದ್ದೀನಿ. ಈಗ ಅಡಿಕೆ ಯಾವ್ದಾಯಕ್ಕೆ ಹಾಕಿದ್ರೆ ಅದರೊಳಗಡೆ ಪಪ್ಪಾಯಿ ಯಾವ್ದಾಯದಲ್ಲಿ ಹಾಕಿದ್ರೆ? 7.5 ಅಡಿ ದಾಯ್ದಾಗ ಅಡಿಕೆ ಇದೆ. ಅಡಿಕೆ ಸಸಿ ಸೆಂಟ್ರಿಗೆ 2 ದಾಯ ಬಿಟ್ಟು 2 ಮಾತ್ರ ಹಾಕಿದ್ವಿ, ಅದು ಡ್ರಿಪ್ ಮಾತ್ರ ಒಂದನೇ. ಅಡಿಕೆ ನಾವು ಹನಿ ನೀರಾವರಿ ಮಾಡ್ಕೊಂಡಿದ್ವಿ. ಆದಷ್ಟು ಮಳೆ ಬಂದ್ರೂ ಶೀತ ವಾತಾವರಣದಿಂದ ಎಲೆ ಕೆಂಪಗಾಗೋದು, ಆಮೇಲೆ ಮುಟ್ರು ಆಗೋದು, ಆಮೇಲೆ ಅದು ನೋಡಪ್ಪ ಸೈಜ್ ಆಗಲ್ಲ ಅಂತೇಳಿ ಇನ್ನೊಂದು ನಮೂನೆ ಔಷಧಿ ಹೊಡೆಯೋದು, ಅದೆಲ್ಲ ನಾನು ಏನು ಮಾಡಿಲ್ಲ. ಈಗ ಸಸಿ ಅಂದ್ರೆ ಪಪ್ಪಾಯಿ ಸಸಿ ಎಲ್ಲಿಂದ ತಂದು ನಾಟಿ ಮಾಡಿದ್ರ? ಪಪ್ಪಾಯಿ ಸಸಿ ಸುಮಾರು ಅಂದ್ರೆ ಚಿತ್ರದುರ್ಗದಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ, ಕ್ವಾಟೆ ಅಂತ ಐತೆ, ಸಿದ್ದವನ ದುರ್ಗ ಕ್ವಾಟೆ ಅಂತ ಐತೆ. ಅಲ್ಲೇ ನಮ್ಮ ಒಬ್ಬ ಫ್ರೆಂಡ್ಸ್ ಅಂತ ಇದಾರೆ, ಅವರು ಬಹಳ ಏ ಯಾಕಂದ್ರೆ ನಾನು ಏನ್ ಬಂದ್ರು ನಾವು ಕಟಾವ್ ಮಾಡ್ಸೋದು ನಮ್ದೇ, ಕೊಡಿಸೋದು ನಮ್ದೇ, ಅವ್ರು ಹೇಳಿರತಕ್ಕಂತ ಒಂದು ಉದ್ದೇಶದಿಂದ ನಾನು ಇವತ್ತು ಪಪ್ಪಾಯಿ ಹಾಕಕ್ಕೆ ಇಷ್ಟಪಟ್ಟೆ. ಅದಕ್ಕೆ ನಾನು ಸ್ವಂತ ವೈಯಕ್ತಿಕ ಬಾಳೆ ಹಾಕ್ಬೇಕಂತ ಇದ್ದೆ. ನಮ್ಮ ಹುಡುಗ ನಮ್ಮ ಫ್ರೆಂಡ್ಸ್ ಹೇಳಿರೋ ಹೊತ್ತಿಗೆ ನಾನು ಇವತ್ತು ನಾನು ಪಪ್ಪಾಯಿ ಹಾಕಿದ್ದೀನಿ. ಅದನ್ನು ಕಟಾವ್ ಮಾಡೋ ರೀತಿ ಏನಪ್ಪ ಅಂದ್ರೆ ಅವ್ರದೇ ರೇಟು, ಅವ್ರದೇ ಇವತ್ತು ಈ ರೇಟು, ಇವತ್ತು 6 ರೂಪಾಯಿ ಇದ್ರೆ ಮುಂದಿನ ಸರಿ ಕಟಾವ್ಗೆ 7 ರೂಪಾಯಿ ಆದರೂ ಆಗ್ಬೋದು, ಆಮೇಲೆ 12 ರೂಪಾಯಿ ಬೇಕಾದ್ರೂ ಆಗ್ಬೋದು, 10 ರೂಪಾಯಿ ಆಗ್ಬೋದು, ಅದು ರೇಟ್ ಮಾತ್ರ ವೈರ್ವೇಷನ್ ಆಗ್ತದೆ. ಈಗ ನೀವು ಸಸಿ ನಾಟಿ ಮಾಡಿದ್ರಲ್ಲ ಪಪ್ಪಾಯಿ ಸಸಿ, ಪ್ರತಿ ಒಂದು ಸಸಿಗೆ ಎಷ್ಟು ಹಣ ಕೊಟ್ಕೊಂಡು ಕೊಂಡ್ಕೊಂಡ್ಬಂದ್ರೆ? ಸರ್ ಸುಮಾರು ಅಂದ್ರೆ ನಾನು ಒಂದು ಸಸಿ ತರ್ಬೇಕಂದ್ರೆ 20 ರೂಪಾಯಿ ಒಂದು ಸಸಿ. ಅದು ನಮ್ಮ ಹಳ್ಳಿ ವಾತಾವರಣದಲ್ಲಿ 2 ಚೋಟ ಅಂತ ಹೇಳ್ತೀವಿ, 2 ಚೋಟ ಅದು ಸಸಿ ತಂದಾಕಿ ಸುಮಾರು ಅಂದ್ರೆ ಸಸಿ ತಂದಾಕಿ ಒಂದು 20 ದಿವಸ ಒಂದು ತಿಂಗಳು ಬಿಟ್ಟಿರ್ತೀವಿ. ಅಲ್ಲಿಂದ ಅದೊಂದು ಸ್ವಲ್ಪ ಎತ್ತರ ಅಥವಾ ಗಿಡ ಅಂತಂತಂದ್ರೆ ನಮ್ಮ ಮಣ್ಣಿಗೂ ನಮ್ಮ ನೆಲಕ್ಕೂ ಸಟ್ಟಾಗಬೇಕಂತಂದ್ರೆ ಸ್ವಲ್ಪ ಹೈಟ್ ಇರ್ಬೇಕು ಸಸಿ. ಆಮೇಲೆ ಸಣ್ಣದಾಗಿ ಏನಾರ ಹೈಟ್ ಸಣ್ಣದಿತ್ತು ಅಂತಂದ್ರೆ ನಾಳೆ ಕುಂಟೆ ಹೊಡಿಬೇಕಾರೆ ಮಡಿಕೆ ಹೊಡಿಬೇಕಾರೆ ಸೊಸೆ ಮುಚ್ಚಿತು, ಗೊಬ್ಬರ ಬಡ್ಡಿಗೆ ಹಾಕಿದ್ವಿ. ಹಂಗಾಗಿ ಸುಮಾರು ನನಗೆ ಪಪ್ಪಾಯಿ ಬಗ್ಗೆ ಬಡ್ಡಿಗೆ ಹಾಕಿದ್ರೆ ಭಾರಿ ಚೆನ್ನಾಗಿ ಬರ್ತದೆ ಅಂತೇಳಿ ನಾನು ಒಂದು ಸ್ವಲ್ಪ ಹಾಕಿದ್ದೆ ಬಡ್ಡಿ ಗೊಬ್ಬರ, ಒಂದು 25 ಗಿಡ ಕಳ್ಕೊಂಡಿದ್ದೆ. ಅದು ಲಾಸ್ ಆಗಿರೋದ್ರಿಂದ ಆಮೇಲೆ 300 ಗಿಡ ನೀರು ನಿಂತು ಹೋಗಿತ್ತು, ಅವನ್ನ ಸೆಕೆಂಡ್ ಐಟಮ್ ತಂದಾಕಿದ್ದೀನಿ, ಭಾಳ ಚೆನ್ನಾಗಿದೆ ಈಗೇನು. ಅಂದ್ರೆ ನಿಮಗೆ ಸಾಕಷ್ಟು ಮಳೆಗಾಲ ಆಗಿ ನೀರು ನಿಂತು ಸಸಿ ಹಿಂದೆ ಮುಂದೆ ಆಗಿದೆ? ಸಸಿ ಹಿಂದೆ ಮುಂದೆ ಆಗಿದೆ. ಈಗ ಮಲ್ಲಿಕಾರ್ಜುನ್ ಅವರೇ, ಈಗ ಪಪ್ಪಾಯಿ ಮತ್ತು ಅಡಿಕೆಯನ್ನ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ರಿ, ಈ ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರ? ಕಳೆಗಳ ನಿರ್ವಹಣೆ ಅಂತಂದ್ರೆ ನಾವು ಸಸಿ ಒಂದು ಸ್ವಲ್ಪ ಹೈಟ್ ಆಗೋ ತನಕ ಬಾಂಡ್ಲಿ ಓಡಿಸ್ತೀವಿ. ಆಮೇಲೆ ಒಂದು 6 ತಿಂಗಳು ಆಯ್ತು ಅಂದ ತಕ್ಷಣ ಸಸಿ ಬಲವಾಗಿ ಹೋಯ್ತು ಅಂತಂದ್ರೆ ಅರೆ ಮುರಿತದ ಅಂತ ಹೇಳಿ ಏನ್ ಮಾಡ್ತೀವಪ್ಪ ಅಂದ್ರೆ ನಿಲ್ಲಿಸ್ತೀವಿ. ಅವಾಗ ನಾವು ಬಾಂಡ್ಲಿನೂ ಯಾವ ರೀತಿನೂ ಓಡಿಸ್ತಾ ಇರಲ್ಲ, ಆಮೇಲೆ ಬರೇ ಸಸಿನೇ ಬೆಳೆಯಕ್ ಬಿಟ್ಟು ಬರ್ತೀವಿ. ಅಲ್ಲಿಗೆ ಎಲ್ಲ ಹೂಕಸ್ತ ಹೋಗ್ತತ. ಈಗ ಬುಡದ ಸುತ್ತಲೂ ಕಳೆ ಇರ್ತವೆ, ಅದನ್ನ ಏನ್ ಕೈಲಿದೆ ಅಂದ್ರೆ ಕೈಲೇ ಕೇಳ್ತೀವ್ರಿ. ನಮ್ಮ ಮನೆಯಲ್ಲಿ ಕೂಲಿ ಆಳು ಈಗ ನಮ್ಮ ಕೈಲಿ ದುಡ್ಡು ಕೊಡಕ್ಕಾಗಲ್ಲ, ಒಂದಿನ ಆಗೋದು 2 ದಿವಸ ಆಗ್ಲಿ ಅಂತೇಳಿ ನಮ್ಮ ಮನೆಯವರು ನಮ್ಮ ಹೆಣ್ಮಕ್ಳು ಅವರೆಲ್ಲ ಹೇಳಿ ಬರೀ ಬಡ್ಡೆ ಸುತ್ತಮುತ್ತ ಕಳೆನ ಕಿತ್ಕೊಂತೀವಿ. ಅದರಲ್ಲಿ ಬಹಳ ಹುಲ್ಲಾಗತ್ತಂಕ ಬಿಟ್ಕೊಂಡ್ರೆ ನಮಗೆ ಎತ್ತಕ್ಕತ್ತಂತ ನಮ್ಮ ಸಾಲ್ ಸಾಲ್ ಇಟ್ಕೊಂಡು ಬೀದಿಯ ಒಳಗೆ ಇಟ್ಕೊಂಡು ನಾವು ಕಳೆ ಸಂಗ್ರಹಣೆಯನ್ನು ಮಾಡ್ತೀವಿ. ಈಗ ನಿಮ್ಮ ಒಂದು ಅನುಭವದಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ, ಈಗ ಪಪ್ಪಾಯಿ ಹಾಕಿದ್ಮೇಲೆ ಹಂತ ಹಂತವಾಗಿ ಯಾವ ರೀತಿ ಬೆಳೆಸಿದ್ರ? ಈಗ ಕೊಟ್ಟಿಗೆ ಗೊಬ್ಬರ ಯಾವಾಗ ಕೊಟ್ಟರೆ, ರಾಸಾಯನಿಕ ಗೊಬ್ಬರ ಯಾವಾಗ ಕೊಟ್ಟರೆ, ಎಷ್ಟು ತಿಂಗಳ ನಂತರ ಕೊಟ್ಟರೆ, ವರ್ಷದಲ್ಲಿ ಎಷ್ಟು ಬಾರಿ ಕೊಡಬೇಕಾಗುತ್ತೆ? ಸರ್ ನಾವು ಸಣ್ಣ ಗಿಡ ಇದ್ದಾಗ ಒಂದು 6 ತಿಂಗಳಾದಿಂದ ಸಸಿ ಒಂದು ಮಟ್ಟಕ್ಕೆ ಬಂದಿದೆ, 2-3 ಲೋಡ್ ಧನ್ಯ ಗೊಬ್ಬರ ಹಾಕಿದ್ವಿ, ಒಂದು 10,000 ರೂಪಾಯಿ ಇದ್ದು ರಾಸಾಯನಿಕ ಗೊಬ್ಬರ ಹಾಕಿದ್ವಿ. ಯಾಕಪ್ಪ ಅಂದ್ರೆ ಒಂದೇನೆ ಬರೇ ರಾಸಾಯನಿಕ ಗೊಬ್ಬರ ಹಾಕಿರೋದ್ರಿಂದ ಸೊಸೆ ಒಣಗೋದು, ಆಮೇಲೆ ಸೊಸೆ ಹತ್ತ ಮನೆಯವರಂತೂ ಜವಾಬ್ದಾರಿ ಇರ್ತದೆ, ಹಿಂದ್ಗಡೆ ಆಗ್ತಾನೆ. ಕೂಲರ್ ಕರ್ಕೊಂಡು ಹೋದಾಗ ಅವರು ಬುಡ್ದತ್ತ ಆಗ್ತಾರೋ ಹಿಂದೆ ಆಗ್ತಾರೋ ಅಂತ 25 ಸರ್ತಿ ಹೇಳ್ತಾಕ ಆಗಲ್ಲ ಅಂತೇಳಿ ನಾವು ಮನೆಯವರೇ ಭಾಳ ಜವಾಬ್ದಾರಿಯುತವಾಗಿ ಸೊಸೆ ಹತ್ತ ಬೀಳ್ದಂಗೆ ದೂರ, ಆಮೇಲೆ 2 ಕಡೆ ಅಂತರವಾಗಿ ಆಮೇಲೆ ಎಳ್ಳೆಳ್ ಲೈನ್ ಓಡಿಸಿ ಗೊಬ್ಬರನೂ ಹಾಕಿದ್ವಿ. ಸುಮಾರು ಅಂದರೆ ಸೊಸೆ ನೆಟ್ಟ 6 ತಿಂಗಳಾದ ನಂತರ ಒಂದು 4 ಲೋಡ್ ಗೊಬ್ಬರ ಹೊಡೆದಿವಿ ಇದೇ 900 ಗಿಡಕ್ಕೆ. ಆಮೇಲೆ ಅಡಿಕೆಗೆ ಟಚ್ಚೇ ಇಲ್ಲ, ಪಪ್ಪಾಯಿಗೆ ಏನು ಹಾಕಿದ್ವಿ ಅದೇ ಗೊಬ್ಬರನ ಅಡಿಕೆಗೂ ಸಂಗ್ರಹಣೆ ಆಗ್ತದೆ ಅಂತೇಳಿ ನಾನು ಭಾಳ ಖುಷಿ ಪಡ್ತಾ ಇದ್ದೀನಿ. ಈಗ ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ ಎಲ್ಲಿಂದ ತರ್ತೀರ ನೀವು? ಕೊಟ್ಟಿಗೆ ಗೊಬ್ಬರ ಅಂದ್ರೆ ನಮ್ಮ ಮನೆಯಲ್ಲಿ ಒಂದೆರಡು ಸಿಂಧಿ ಒಂದು ಜವಾರಿ ಹಾಕ್ಲ ಅದರಲ್ಲಿ, ಆಮೇಲೆ ಸಗಣಿ ಗೊಬ್ಬರ ಮಾಡ್ತೀವಲ್ಲ ಅದರಲ್ಲಿ ಗೋತ ಅಂತ ಹೇಳಿ ಏನ ಮಾಡ್ತಿರಲ್ಲ ಹಳ್ಳಿಯಲ್ಲಿ, ಆ ಗೋತನ ಸಂಗ್ರಹಣೆ ಮಾಡೋದ್ರಿಂದ 100%ಗೆ 100% ಬಹಳ ಉತ್ತಮ ಅಂದ್ರೆ ಗೋತ. ತಿಪ್ಪೆಗೆ ಹಾಕಿ ತಿಪ್ಪೆ ಗೊಬ್ಬರ ಏರ್ಬೇಕಾದ್ರೆ ಈ ಗೊಬ್ಬರ ನೋಡು ಈ ಕಡೆ ಗೊಬ್ಬರ ಬೇರೆ ಏರ್ ನೋಡ್ರಿ, ಅವಾಗಲೇ ಅಂತರಿಷ್ಟಿ ಗೊತ್ತಾಗ್ತದೆ. ಗೋತ ಬಾರಿ ಒಳ್ಳೆ ಇದು. ಈಗ ಗಂಜಲ ಇರುತ್ತಲ್ಲ ಹಸಿವಿನ ಗಂಜಲ, ಈಗ ಜೀವಾಮೃತ ಮಾಡಿ ಆತರ ಎಲ್ಲ ನೀವು ಪಪ್ಪಾಯಿಗೆ ಅಡಿಕೆ ಕೊಡ್ಬೋದಲ್ಲ? ಆತರ ಒಂದ್ 2 ರಮ್ ಮಾಡಿ ಒಂದು 3 ಟೈಮ್ ಹಾಕಿದ್ದೆ ನಾನು ಸುಮಾರು ಅಂದ್ರೆ ಫಸ್ಟ್ ಗೆ 2 ಟೈಮ್ ಹಾಕಿದೆ, ಆಮೇಲೆ ತಿರುಗಿ ಇನ್ನೊಂದು ಟೈಮ್ ಹಾಕೋದ್ರೊಳಗೆ ಅಲ್ಲೇ ಗಿಡ ಎತ್ತರವಾಗಿ ಆಗಿ ಅಲ್ಲೇ ಕಾಯೆಲ್ಲ ಸೈಜ್ ಬರಕತ್ತಿ ಬಿಡ್ತು. ಈಗ ಆಲ್ರೆಡಿ ಹಾಕ್ಬೇಕು, ಅದರಿಂದ ಕಟಾವ್ ಮಾಡೋದ್ರಿಂದ ನಾವು ಹಾಕಕ್ಕಾಗ್ಲಿಲ್ಲ. ಈಗ ನೆಕ್ಸ್ಟ್ ಬಾರಿ ಕಟಾವ್ ಆತ ಅಂದ ತಕ್ಷಣ ನಾವು ಜೀವಾಮೃತ ಮಾಡಿ ಅದಕ್ಕೆ ಜೀವಾಮೃತಕ್ಕೆ ಗೋತ ಹುಳಿ ಇಟ್ಟು ಬೆಲ್ಲ ಆಮೇಲೆ ಒಂದು 7-8 ಐಟಮ್ ಐತೆ ಅದಕ್ಕೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಗಿಡಕ್ಕೆ ಕಡಿಮೆ ಅಂದರೆ 1 ಚಂಬ ಹಾಕ್ತೀವಿ ಆ ಗಂಜಲನ್ನು. ಅದನ್ನು ಎಲ್ಲ ಮಿಕ್ಸ್ ಮಾಡಿ ಒಂದು ಗಿಡಕ್ಕೆ ಒಂದು ಲೀಟರ್ ಹಾಕ್ಬೋದು, 1 ಚಂಬರ್ ಹಾಕ್ಬೋದು. ಅದರಿಂದ ಫಲವತ್ತಾಗಿ ಚೆನ್ನಾಗೂ ಬರ್ತೈತೆ, ಭೂಮಿನೂ ಪೆಡ್ಸಾಗಿರಲ್ಲ. ಆ ಬಡ್ಡೆ ಸುತ್ತಲೂ ನೋಡಿದ್ರೆ ಒಂಥರ ಒಳ್ಳೆ ಗೊಬ್ಬರ ಥರ ಇರ್ತತಲ್ಲ ಆ ಟೈಪ್ ಬರ್ತೈತೆ. ಅಂದ್ರೆ ಜೀವಾಮೃತ ಕೊಡೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚುತ್ತೆ? ಹೆಚ್ಚುತ್ತೆ. ನೂರಕ್ಕೆ ನೂರು ಹೆಚ್ಚುತ್ತೆ. ಯಾಕಂದ್ರೆ ನಾವು ಒಬ್ರು ಮಾಡಿದ್ದು ನೋಡಿದ್ವಿ, ಅವ್ರು ಮಾಡಿರೋದು ನೋಡಿದ್ರೆ ನಮಗೇನು ಉಪಯೋಗ, ನಾವೇ ಮಾಡಿ ನೋಡೋಣ, ಒಂದು ಲಾಸ್ ಆದ್ರೂ ಇನ್ನೊಂದು ಲಾಭ ಆಗ್ಬೋದು ಅಂತೇಳಿ ನಾವು ಮಾಡಿದ್ದೀವಿ. ನಮಗೆ ಅದು ಬಹಳ ಚೆನ್ನಾಗಿ ಅನಿಸ್ತಾ ಇದೆ. ಈಗ ಹೆಚ್ಚಾಗಿ ನೀವು ಕೊಟ್ಟಿಗೆ ಗೊಬ್ಬರ ಕೊಡ್ತೀರಿ, ಜೊತೆಗೆ ಜೀವಾಮೃತ ಕೊಡ್ತಿರಲ್ಲ, ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಬಹುದಲ್ಲ ನಿಮ್ಮ ಒಂದು ಕೃಷಿಯಲ್ಲಿ? ನಾವು ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡಿದೀವಿ. ಯಾಕಂದ್ರೆ ಒಂದು ವರ್ಷಕ್ಕೆ ಇಷ್ಟು ಗೊಬ್ಬರ, ಈಗ ನಮ್ಮ ಮನೆಯಲ್ಲಿ ನಾಲ್ಕು ಹಸು ಐತೆ ಅಂತ ತಿಳ್ಕೊಳ್ರಿ, ನಾಲ್ಕು ಹಸುವಿನ ಗೊಬ್ಬರ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ, ನಾಲ್ಕು ಲೋಡ್ ಆಗುತ್ತೆ. ನಾಲ್ಕು ಲೋಡ್ ಗೊಬ್ಬರ ಎಷ್ಟಾಗುತ್ತೆ, ಒಂದೂವರೆ ಎಕರೆಗೆ ಹಾಕ್ಬೋದು. ಅದರಲ್ಲಿ ಸಾಲ್ಟೇಜ್ ಬಂತು, ಈ ಗಿಡ ನಮಗೆ ಚೆನ್ನಾಗಿರ್ಬೇಕು, ನಾವು ಫಸಲು ಚೆನ್ನಾಗಿ ನೋಡ್ಬೇಕು ಅಂತಂದ್ರೆ ನೂರರಷ್ಟು ದನಿ ಗೊಬ್ಬರ ಹಾಕಿದ್ರೆ, ಐವತ್ತರಷ್ಟರ ನಾವು ಸರ್ಕಾರಿ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಅಂತೇಳಿ ಮಾಡ್ತಾ ಇದೀವಿ. ಸರ್ಕಾರಿ ಗೊಬ್ಬರ ಬಿಡಲ್ಲ ನೀವು? ಹೌದೌದು, ಅದನ್ನು ಹಾಕ್ತಿವಿ, ದನಿನ ಗೊಬ್ಬರನು ಹಾಕ್ತಿವಿ. ಈಗ ಒಟ್ಟಾರೆ ಮಲ್ಲಿಕಾರ್ಜುನ ಅವರು, ನೀವು ಹೇಳಿದ್ರ ವರ್ಷದಲ್ಲಿ ಹಲವು ಬಾರಿ ನಾವು ಔಷಧಿ ಸಿಂಪಡಣೆ ಮಾಡ್ತೀವಿ ಪಪ್ಪಾಯಿಗೆ ಅಂತ ಹೇಳಿದ್ರ, ಅಂದ್ರೆ ಯಾವ್ಯಾವ ರೋಗ ಕಂಡು ಬರ್ತವೆ? ಚುಕ್ಕಿ ರೋಗ ಅಂತ ಬರುತ್ತೆ, ಆಮೇಲೆ ಎಲೆ ರೋಗ ಅಂತ ಬರ್ತೈತೆ, ಆಮೇಲೆ ಸುಳಿ ಒಣಗೋದು ಅಂತ ಬರ್ತೈತೆ. ಸುಳಿಗೆ ಆಗೋತು ಅಂತಂದ್ರೆ ಸುಳಿ ಒಂಥರ ಮುಟ್ರಾಗೋದು, ಆಮೇಲೆ ಎಲೆ ಅರಿಶಿನ ಬಣ್ಣಾಗೋದು, ಆಮೇಲೆ ಎಲೆ ಸಣ್ಣ ಚುಕ್ಕಿ ಬರೋದು, ಆಮೇಲೆ ಹೂವು ಒಣಗೋದು, ಇವೆಲ್ಲ ಬರೋದ್ರಿಂದ ಪೆಟ್ರೋಲ್ ಸ್ಪ್ರೇ ಹೊಡೆದಿವಿ ಅಂತಂದ್ರೆ ಸೀದಾ ಸುಳಿ ತನಕ ಅದು ಪವರ್ಸಿನ ಮೇಲೆ ಚೆನ್ನಾಗಿ ಬೆಳಿತೈತೆ. ಅಂದ್ರೆ ಈಗ ಕಾಯಿ ಮೇಲೆ ಏನ್ ರೋಗ ಬರಲ್ವಾ? ಕಾಯಿ ಮೇಲೆ ಬರ್ತೀವಿ, ಅದು ಬೇರೆ ಮಿಕ್ಸ್ ಏನಾರು ಔಷಧಿ ಮಿಕ್ಸ್ ಮಾಡಿಬಿಡ್ದು, ಆಮೇಲೆ ಬಡ್ಡೆಯಲ್ಲಿ ಏನಾರು ಸ್ವಲ್ಪ ಒಣಗೋದು ಏನಾರು ಆತು ಅಂತಂದ್ರೆ ಕಾಯಲ್ಲಿ ಸೈಜ್ ಆಗಿರ್ತಕ್ಕಂತ ಕಾಯಿ ಬಿಳೆ ಪರೆ ಅಂತ ಬರ್ತದೆ, ಅದು ಬೇರೆ ಅವ್ರು ಈಗ ನಮ್ಗೆ ಔಷಧಿ ಅವ್ರು ಬರೆಯರ್ತಾರಲ್ಲ, ಅವ್ರು ಹೇಳಿದ್ದೆ ಹೊಡೆದ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ. ನಾವು ಆಮೇಲೆ ಔಷಧಿ ಉಳ್ದತ್ತಂತೇಳಿ ಬೇರೆ ಬೇರೆ ಮಿಕ್ಸ್ ಹಾಕ್ಯಂದು ಹೊಡೆಯೋದು, ಇನ್ನೊಂದು ನಮೂನಿ ಮಾಡೋದು ಮಾಡಿದ್ರೆ ಕಾಯಿ ಸೈಜ್ ಆಗಿರ್ತಕ್ಕಂಥ ಕಾಯಿ ಬೆಳೆ ಪರೆ ಬರುತ್ತೆ. ಆಮೇಲೆ ಪರೆ ಬಂತು ಅಂದ ತಕ್ಷಣ ಏನ್ ಮಾಡ್ತೀವಪ್ಪ ಅಂದ್ರೆ, ನಾವು ಖರೀದಿದಾರ್ ಬಂದು ಹೊಲದಲ್ಲಿ ನೋಡಿದಾಗ ಅಲ್ರಿ ನೆಕ್ಸ್ಟ್ ಟೈಮ್ ಕಾಯಿ ಕಟ್ಟಿಂಗ್ ಬಾರಿ ಚೆನ್ನಾಗಿತ್ತು, ಈ ಸರಿ ಯಾಕೆ ಬೆಳೆ ಪರೆ ಬಂದೈತಲ್ಲ ಅಂತಂದ್ರು. ಸರ್ ನಮಗೆ ಗೊತ್ತಿಲ್ಲ, ಈ ತರ ಔಷಧಿ ಹೊಡೆದಿದ್ವಿ, ಈ ತರ ಏನಾಗಿರ್ಬೋದು ಅಂತ ನಾವು ಅವ್ರನ್ನ ಕ್ವಶನ್ ಮಾಡಿದ್ದಕ್ಕೆ ಅವ್ರು ಏನ್ ಹೇಳಿದ್ರಪ್ಪ ಅಂದ್ರೆ, ಇದು ಔಷಧಿಯಲ್ಲಿ ಏನೋ ಮಿಕ್ಸ್ ಆಗಿದೆ ಅದರಿಂದ ಪರೆ ಬಂದಿದೆ. ಈಗ ನೀವು ಪಪ್ಪಾಯಿ ಸಸಿ ನಾಟಿ ಮಾಡಿ ಎಷ್ಟು ತಿಂಗಳಿಗೆ ನೀವು ಕಟಾವು ಮಾಡಿದ್ರಿ ಅಣ್ಣ? ಸುಮಾರು ಅಂದ್ರೆ ನಾವು ಪಪ್ಪಾಯಿ ಸಸಿ ಹಾಕಿದಾಗಲಿಂದ 8 ತಿಂಗಳು ಬೇಡ, 9 ತಿಂಗಳಿಗೆ ಕಟಾವು ಫುಲ್ ಕಟಾವು ಬರುತ್ತೆ. ನಮ್ದು 350 ಗಿಡಕ್ಕೆ 1-3 ಟನ್ ಬರುತ್ತೆ ಫಸ್ಟ್ಗೆ ಸ್ಟಾರ್ಟಿಂಗ್. ಯಾಕಪ್ಪ ಅಂದ್ರೆ ಅಲ್ಲೊಂದು ಕಾಯಿ ಬಂದಾಗ ಅವಾಗ ಸ್ಟಾರ್ಟಿಂಗಿಗೆ ಸ್ವಲ್ಪ ನಮಗೆ ಕಡಿಮೆ ಆಗ್ತೈತೆ, ಆಮೇಲೆ ಹೋಗ್ತಾ ರೈಸ್ ಆಗತ್ತೆ. ಈ ಸರಿ 4 ಟನ್ ಆತಂದ್ರೆ ಮುಂದಿನ ಸರ್ತಿ 7 ಟನ್ ಆಗ್ಬೋದು, 8 ಟನ್ ಆಗ್ಬೋದು, 4 ಟನ್ ಆಗ್ಬೋದು. ಈಗ ಕಟ್ಟಿಂಗ್ ಮಾಡೋರು ಏನ್ ಮಾಡ್ತಾರಪ್ಪ ಅಂದ್ರೆ, ಒಂದೇ ತರ ಸೈಜು ಅವ್ರು ಆರ್ಸ್ ಕಟ್ಟಿಂಗ್ ಮಾಡ್ಬೇಕಂತ ಆದ್ರೆ 3 ಪಟ್ಟೆ ಅಂತ ಪಕ್ಕ ಇರ್ಬೇಕು ಕಟ್ಟಿಂಗ್ ಆಗಕ್ಕರ. ಆಮೇಲೆ ನೀವು ಎಳೆ ಕಾಯಿ ಕಟ್ ಮಾಡೋದು, ಬಲ್ತ್ ಕಾಯಿ ಕಟ್ ಮಾಡೋದು, ಸರ್ ನಾವು ಇದನ್ನ ಕಟ್ ಮಾಡಿ ಅಂತಂದ್ರೆ ಅವ್ರು ಮಾಡಕ್ಕಿಲ್ಲ. ಯಾಕಂದ್ರೆ ಅವರು ಎಲ್ಲ ತಮಿಳ್ನಾಡು ಎಲ್ಲ ಕಟ್ಟಿಂಗ್ ಅವ್ರದ್ದಲ್ಲ, ಬಹಳ ಸೂಕ್ಷ್ಮ ಆಗಿರ್ಬೇಕು ಕಾಯಿ, ಹಣ್ಣು ತಗೊಳ್ಳೋದಿಲ್ಲ ಅವರು. ಈಗ ಯಾಕಪ್ಪ ಅಂತಂದ್ರೆ ದೂರ ಹೋಗೋ ಪ್ರಯಾಣ ಆಗಿರೋದ್ರಿಂದ ಅವರು ಹಣ್ಣು ಅರಿಯಕ್ಕೆ ಇಷ್ಟಪಡೋದಿಲ್ಲ. ಅವ್ರು ಏನಪ್ಪ ಅಂದ್ರೆ ಕಟ್ಟಿಂಗ್ 3 ಪಟ್ಟೆ ಬರ್ಬೇಕು ಪಕ್ಕ. ಈಗ ಪಟ್ಟೆ ಅಂತಂದ್ರೆ ಏನು ಒಂಥರ ಕೆಂಪು ಕಲರ್ ಹಣ್ಣಿನ ತರ ಕಲರ್ ಬರ್ತೈತೆ, 3-3 ಪಟ್ಟೆ, ಅದು ಫುಲ್ ಪಟ್ಟೆ ಬಂದಿರಲ್ಲ, ಅವ್ರು ಕಟ್ಟಿಂಗ್ ಮಾಡೋರಿಗೆ ಗೊತ್ತಿರ್ತೈತೆ ಇದು ಕಾಯಿ ಬಂದೈತೆ ಇದು ಇಲ್ಲ, ಇದು ಇನ್ನಿಷ್ಟು ದಿವಸಕ್ಕೆ ಬರ್ತೈತೆ. ನಾವು ಒಂದ್ಸರ್ತಿ ಕಟ್ಟಿಂಗ್ ಮಾಡಿದೀವಿ ಅಂತಂದ್ರೆ ಮತ್ತೆ ನೆಕ್ಸ್ಟ್ 20 ದಿವಸ ತನಕ ನಾವು ಅದ್ರಾಗೆ ಕಟ್ಟಿಂಗ್ ಮಾಡಿದ್ರು ನಡೀತೈತೆ, 20 ದಿವಸಕ್ಕೆ ಮತ್ತೆ ಪಕ್ಕ ಕಟ್ಟಿಂಗ್ ಬರ್ತೈತೆ. ಅದ್ರೊಳಗೆ ಅವ್ರು ಕಟ್ಟಿಂಗ್ ಮಾಡಲಿಲ್ಲ ಅಂತ ಒಂದು ಪಕ್ಷ ಅಂದ್ರೆ ಹಣ್ಣು ಸ್ಟಾರ್ಟ್ ಆಗಿಬಿಡ್ತದೆ, ಅವ್ರ ಹಣ್ಣು ಕಟ್ ಮಾಡೋದಿಲ್ಲ. ಯಾಕಂದ್ರೆ ದೂರ ತಮಿಳ್ನಾಡು ಕಟ್ಟಿಂಗ್ ಅಲ್ಲ, ಅವ್ರ ಹಣ್ಣು ಒಯ್ಬೇಕಾದ್ರೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರಿಗೆ ಪಟ್ಟೆ ಮಾತ್ರ ಇರೋ ಮಾತ್ರ ಕಟ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ದೂರ ಹೋಗ್ತೈತೆ ಹಣ್ಣು, ಇಲ್ಲೇ ಇಲ್ಲೇ ಲೋಕಲ್ ಹೊಡಿತೀವಿ ನಾವು, ಅಲ್ಲಿ ಹೊಡಿತೀವಿ ಅಂತಂದ್ರೆ ಹಣ್ಣು ಪಣ್ಣು ಕಟ್ ಮಾಡ್ತಾರೆ. ಕೆಂಗ ಕಟ್ಟವು ಅಂದ್ರೆ ಫುಲ್ ಕೆಂಗುಗೂ ಬಿಡಲ್ಲ ಅವರು, ಒಂಥರ ಕಟ್ಟಿಂಗ್ ಬರ್ತೈತೆ ಅವರು ಪಟ್ಟೆ, ಆ ಪಟ್ಟೆ ನೋಡೇ ಬರ್ಬಿಡ್ತಾರೆ. ಈಗ ದೊಡ್ಡ ಗಾತ್ರದ ಕಾಯಿ ಇರ್ತವೆ, ಸಣ್ಣ ಗಾತ್ರದ ಕಾಯಿ ಇರ್ತವೆ. ಈಗ ಸಣ್ಣ ಗಾತ್ರದ ಕಾಯಿ ಬಿಟ್ಟೋದ್ರೆ ಏನ್ ಮಾಡ್ತೀರಾ ನೀವು? ಸಣ್ಣ ಕಟ್ಟಿಂಗ್ ಮಾಡ್ಬೇಕಾದ್ರೆ ಹಣ್ಣು ಅಂತ ಬಂದಿರ್ತತಲ್ಲ, ಆ ಹಣ್ಣು ಅವರು ಕಟ್ಟಿಂಗ್ ಮಾಡೋದಿಲ್ಲ. ಮಾಲೀಕರು ಕಟ್ ಮಾಡ್ಬೇಕಾದ್ರೆ ಅಣ್ಣ ಇಲ್ಲ ಇದು ಹಣ್ಣಿಗೆ ಬಂದೈತೆ, ಹಣ್ಣು ಬೇಡ, ಇದು ಹಣ್ಣು ಅಷ್ಟು ದೂರ ನಡೆಯೋದಿಲ್ಲ, ನಾವು ಇಷ್ಟೇ ಕಟ್ಟಿಂಗ್ ಮಾಡೋದು, ಪಟ್ಟೆ ಕಟ್ಟಿಂಗ್ ಮಾಡ್ತೀವಿ ಅಂತ ಆಯ್ತಪ್ಪ ಅಷ್ಟೇ ಮಾಡಿರಿ ಅಂತ ಹೇಳಿದ್ರೆ ಅವ್ರು ಅಷ್ಟೇ ಕಟ್ಟಿಂಗ್ ಮಾಡ್ತಾರೆ. ಈಗ ಹಣ್ಣು ಮತ್ತೆ ಬಿಟ್ಟೋದವನ್ ಏನ್ ಮಾಡ್ತಾರೆ? ಬಿಟ್ಟೋದವನ್ ನಾವು ಸಂತೆಯಲ್ಲಾದ್ರೂ ಮಾರ್ಬೋದು, ಅಥವಾ ನಮಗೆ ಯಾರು ಅದಕ್ಕಾಗಿ ಸಪರೇಟ್ ಖರೀದಾರ ಬರ್ತಾರೆ ಹಣ್ಣಿಗೆ ಬಿಟ್ಟೋದವಕ್ಕೆ ಅವರೇ ಬರ್ತಾರೆ, ಅವಾಗ್ಲೂ ನಾವು ಸೇಲಿಂಗಾರ ಮಾಡ್ಬೋದು. ಇಲ್ಲಪ್ಪ ನಮಗೆ ರೇಟ್ ನೀವು ಕಡಿಮೆ ಮಾಡಿ ತಗೊಳ್ತೀರ ಅಂತಂದ್ರೆ ನಾವು ಸ್ವಂತ ಉದ್ಯೋಗ ಮಾಡಿ ನಮಗೆ 4 ಕಾಸು ಬೇಕು ಅನ್ನೋದಾದ್ರೆ ಸಂತೆಯಲ್ಲಾದ್ರೂ ಮಾರ್ತೀವಿ. ಅಂದ್ರೆ ನೀವು ಆ ತರ ಸಂತೆಯಲ್ಲೆಲ್ಲ ಮಾರಾಟ ಮಾಡ್ತೀರ? ನಾವು ಸಂತೆಯಲ್ಲೇ ಮಾಡ್ತೀವಿ. ಈಗ ಅಲ್ಲೆಲ್ಲ ಒಂದು ಹಣ್ಣಿಗೆ ಎಷ್ಟು ನೀವು ರೇಟ್ ಮಾಡಿದ್ರೆ? ಅಂದ್ರೆ ಅಲ್ಲಿ ನಾವು ಲಂಸಮ್ ಒಂದು ಕಾಯಿ ಕನಿಷ್ಠ ಅಂದ್ರೆ 3-4 ಕೆಜಿ ಬರ್ಬೋದು, 5 ಕೆಜಿ ಬರ್ಬೋದು, 2 ಕೆಜಿ ಬರ್ಬೋದು, 1 ಕೆಜಿ ಬರ್ಬೋದು. ನಾವು ಲಂಸಮ್ ಏನ್ ಮಾಡ್ತೀವಪ್ಪ ಅಂದ್ರೆ ಸಂತೆ ಬಜಾರ್ ಕಿಟ್ ಮೇಲೆ 20 ರೂಪಾಯಿ ಮಾರ್ಬೋದು, 5 ರೂಪಾಯಿ ಮಾರ್ಬೋದು, 10 ರೂಪಾಯಿ ಮಾರ್ಬೋದು. ನಾವು 20 ರೂಪಾಯಿ ತನಕ ಹಿಡಿದು 5 ರೂಪಾಯಿ ತನಕಲ್ಲೂ ಮಾರಿದೀವಿ. ಕೊನೆಯ ಮೂಮೆಂಟ್ನಾಗ ಸಂಜೆ 5 ಗಂಟೆ 5:30 to 6 ಗಂಟೆ ಆಯ್ತು ಅಂದರೆ 2 ರೂಪಾಯಿನೂ ಮಾರಿ ಬಂದಿದ್ದೀವಿ. ಅದರಿಂದ ನಮಗೇನು ಲಾಸ್ ಏನಾಗ್ತಾ ಇಲ್ಲ. ಯಾಕಂದ್ರೆ 1 ಕೆಜಿ ಕಾಯಿನೂ ಅದೇ ರೇಟ್ ಹೋಗುತ್ತೆ, 2 ಕೆಜಿ ಕಾಯಿನೂ ಅದೇ ರೇಟ್ ಹೋಗುತ್ತೆ, 3 ಕೆಜಿ ಕಾಯಿ ರೇಟ್ ಇದ್ದಾಗ 30 ರೂಪಾಯಿ ಹೋಗ್ತದೆ. ಈಗ ನಿಮಗೆ ಯಾವ ಟೈಮ್ನಲ್ಲಿ ಒಂದು ಸ್ವಲ್ಪ ಒಳ್ಳೆಯ ಒಂದು ರೇಟ್ ಸಿಗುತ್ತೆ ಈ ಪಪ್ಪಾಯಿಗೆ ಅಂತ ಹೇಳ್ತೀರಾ? ಈ ಪಪ್ಪಾಯಿಗೆ ರೇಟ್ ಸಿಗೋದು ಈಗ 3ನೇ ಕಟ್ಟಿಂಗ್ ಆಯ್ತು ಅಂತಂದರೆ ಕಾಯಿ ಭಾಳ ಸೈಜ್ ಆಗಿ ಹಣ್ಣಾದಾಗ ಅವಾಗ ಮಾತ್ರ ನಮಗೆ ಸ್ವಲ್ಪ ಲಾಭದಾಯಕ ಚೆನ್ನಾಗಿ ಸಿಗ್ತೈತೆ ಅಂತ ಹೇಳ್ಬೋದು. ಅಂದ್ರೆ ಕೆಲವು ವರ್ಷದಲ್ಲಿ ಸೀಸನ್ ಅಂತ ಇರ್ತವೆ, ಆ ತರ ಏನಿಲ್ಲ ಸೀಸನ್. ಕೆಲವು ರಂಜಾನ್ ಸೀಸನ್ ಅಂತ ಹೇಳಿ ಬಹಳ ಇವತ್ತು 6 ರೂಪಾಯಿ ರೇಟ್ ಐತೆ, ಅವತ್ತು ರಂಜಾನ್ ಹಬ್ಬದಾಗ 10 ರೂಪಾಯಿ ಆಗೈತೆ ಅಂದ್ರೆ ಅದೇ ನಮಗೆ ದೊಡ್ಡ ರೇಟು. 5 ರಿಂದ 4 ರೂಪಾಯಿ ಚೆನ್ನಾಗತ್ತಪ್ಪ, ಈ ಕಟ್ಟಿಂಗ್ ಒಳ್ಳೆ ದುಡ್ಡು ಆತಪ್ಪ ಅಂತೇಳಿ ಬಹಳ ಖುಷಿ ಪಡ್ತದೆ. ಅಂದ್ರೆ ಕಟ್ಟಿಂಗ್ ಅಂತಂದ್ರೆ ಸುಮಾರು 17 ಕಟ್ಟಿಂಗ್ ಬರ್ತಾವ ಅಂತ ಹೇಳಿದ್ರೆ ನೀವು ಸರಿಯಾಗಿ ಬೆಳೆದ್ರೆ 18 ಕಟ್ಟಿಂಗ್ ಆಗತ್ತಂತ ಬಿಡ್ಬೋದು ಕಾಯಿ. ಯಾಕಂದ್ರೆ ಫಸ್ಟ್ ಗೆ ಸ್ಟಾರ್ಟಿಂಗ್ ಯಾವ ಸೈಜ್ ಬರುತ್ತೋ ಕೊನೆ ತನಕಲ್ಲ ಅದೇ ಸೈಜ್ ಬರೋದಿಲ್ಲ. 18 ಕಟ್ಟಿಂಗ್ ಆಗ್ಬೇಕಂದ್ರೆ ಒಂದು ಇಳುವರಿ ಮೇಲೆ ಒಂದು ಸೈಜ್ ಮೇಲೆ ಕಟ್ ಮಾಡ್ತಾರ ಅವ್ರು. ಈಗ ನಿಮ್ಮ ಜಮೀನಲ್ಲಿ ಈ ಪಪ್ಪಾಯಿ ಗಿಡ ಅಂತಂದ್ರೆ ಎಷ್ಟು ಎತ್ತರ ಬೆಳೆದಿದೆ? 6 ರಿಂದ 8 ಅಡಿ ಎತ್ತರ ಬರ್ತೈತೆ. ಸುಮಾರು ಅಂತಂದ್ರೆ ಎಷ್ಟೆಕರೆ ಹಾಕಿರ ನೀವು ಪಪ್ಪಾಯಿ? ಸುಮಾರು ಅಂದ್ರೆ ನಾವೀಗ ಅಡಿಕೆನ 1.5 ಎಕರೆ ಐತೆ, 900 ಅಡಿಕೆ ಸಸಿ ಇದೆ, 900 ಪಪ್ಪಾಯಿ ಸಸಿ ಇದೆ. ಈಗ ಫಸ್ಲಿ ಬಂದಿರತಕ್ಕಂತ ಪಪ್ಪಾಯಿ ಸಸಿ 350 ಐತೆ. ಇನ್ನು ಇನ್ನೊಂದು 200-300 ಚಿಲ್ಲರೆ ಇನ್ನು ಬಂದಿಲ್ಲ, ಈಗ ಆಲ್ರೆಡಿ ಬೆಳವಣಿಗೆ ಇದೆ ಅದು. ಈಗ ಸುಮಾರು ನೀವು ಗಮನಿಸಿದ್ರೆ ಒಂದೊಂದು ಪಪ್ಪಾಯಿ ಗಿಡದಲ್ಲಿ ಎಷ್ಟೆಷ್ಟು ಕಾಯಿ ಹಿಡಿದಿದೆ ಅಂತ ಹೇಳಿ. ಈಗ 1ನೇ ಕಟ್ಟಿಂಗ್ಗೆ 20 ಕಾಯಿ ಹಿಡಿತದೆ, ಆಮೇಲೆ 7ನೇ ಕಟ್ಟಿಂಗ್ಗೆ 30 ಕಾಯಿ ಬರ್ಬೋದು, 3ನೇ ಕಟ್ಟಿಂಗ್ಗೆ 60 ಕಾಯಿ ಬೆಳಿಬಹುದು. ಅದು ಗಿಡ ಬೆಳವಣಿಗೆ ಮೇಲೆ, ಕಾಯಿ ಸೈಜ್ ಬರೋದ್ರ ಮೇಲೆ ಗಿಡ ಇಷ್ಟೇ ಕಾಯಿ ಹಿಡಿದು ಅಂತಲ್ಲಿ ಟೋಟಲ್ ಮಾಡಬಹುದು. ಈಗ ಒಂದ್ಸಲ ನೀವು ನಾಟಿ ಮಾಡಿದ್ರೆ 2 ವರ್ಷ ತನಕ ಅದ್ರ ಫಲ ತಗೊಳ್ಬಹುದು. ಸರಿಯಾಗಿ ನಾವು ಚೆನ್ನಾಗಿ ನೋಡ್ಕೊಂಡು ಅಡಿಕೆ ಸಸ್ಯ ಚೆನ್ನಾಗಿರ್ಬೇಕು, ಪಪ್ಪಾಯಿದಾಗ ನಾವು ಕಾಸು ಬೆಳಿಬೇಕಪ್ಪ ಅಂತಂದ್ರೆ ನಾವು ಎಷ್ಟು ಶ್ರದ್ಧೆಯಿಂದ ಕಷ್ಟಪಟ್ಟಿರ್ತೀವೋ ಅಷ್ಟು ಸುಖ ನಾವು ಪಡ್ಕೋಬಹುದು ಅಂತೇಳಿ ನಾನು ಬಹಳ ಆಸೆ ಪಡ್ತಾ ಇದ್ದೀನಿ. ಈಗ ಪಪ್ಪಾಯಿ ಕಟಾವ್ ಮಾಡಿ ಈಗೆಲ್ಲ ನೀವೇ ಹೊರಗಡೆ ಮುಂಬೈ ಬೇರೆ ಬೇರೆ ಬೆಂಗಳೂರು ಈ ತರ ಕಳಿಸಿದ್ರೆ ಹೆಚ್ಚು ಲಾಭ ಗಳಿಸಬಹುದು ಅಂತ ಅನ್ಸಲ್ವಾ? ಇಲ್ಲ, ಸ್ವಂತಕ್ಕೆ ಮಾಡಬಹುದಂತ ಅನಿಸ್ತದೆ. ಯಾಕಂದ್ರೆ ನಾವು ಈಗ ಟ್ರಾನ್ಸ್ಪೋರ್ಟ್ ಚಾರ್ಜು ಆ ಕಡೆ ಈ ಕಡೆ ಬೆಂಗಳೂರು ಅಲ್ಲೆಲ್ಲ ನಾವೇ ವೈಯಕ್ತಿಕ ಸ್ವಂತಕ್ಕೆ ಮಾಡಕ್ ಹೋದ್ರೆ ಖರ್ಚು ಬಹಳ ಬರ್ತೈತೆ. ಯಾಕಂದ್ರೆ ನಮ್ದು ಸ್ವಲ್ಪ ಬೆಳೆ ಇರೋದ್ರಿಂದ 350 ಗಿಡಕ್ಕೆ ನಮ್ದು ಸುಮಾರು ಅಂದ್ರೆ ಇವತ್ತು ನಾನು ಈ ಸರಿ 1 ಟನ್ 5 ಟನ್ ಎಲ್ನೇ ಕಟ್ಟಿಂಗ್ಗೆ 1-3 ಟನ್ ಕಟ್ ಮಾಡ್ತೀವಿ. ಅಷ್ಟಕ್ಕೆ ನಮಗೆ ಬ್ಯಾಡ್ಗೆ ಮೇಂಟೈನ್ ಆಗೋದ್ರಿಂದ ನಮ್ಮಲ್ಲೇ ಖರೀದಿದಾರ ಬರ್ತಾರೆ, ಅವ್ರಿಗೆ ಹೇಳಿ ನಾವು ಕಟ್ ಮಾಡಿಸ್ತೀವಿ. ಈಗ 6 ರೂಪಾಯಿ 7 ರೂಪಾಯಿ 8 ರೂಪಾಯಿ ತಗೊಳ್ತಾರ ಅಂತ ಹೇಳಿದ್ರ, ಇದು ಲಾಭದಾಯಕ ಆಗುತ್ತೆ ನಿಮಗೆ ಬೆಳೆ? ಯಾಕಂದ್ರೆ 3 ಟನ್ 4 ಟನ್ ಇಷ್ಟಕ್ಕೆ ನಮ್ದು 30,000 ರೂಪಾಯಿ ಆಗ್ತದೆ. ಒಟ್ಟಾರೆ ನಿಮಗೆ ಈ ಒಂದು ಪಪ್ಪಾಯಿ ಕೃಷಿ ನೆಮ್ಮದಿ ತಂದ್ಕೊಟ್ಟಿದ್ಯಾ? ನೆಮ್ಮದಿ ತಂದ್ಕೊಟ್ಟಿದ್ದೀನಿ ಇದರಲ್ಲಿ ಬಹಳ, ನನಗೆ ಚೆನ್ನಾಗಂತ ಹೇಳಿ ನನಗೆ ಬಹಳ ಖುಷಿ ಪಡ್ತಾ ಇದ್ದೀನಿ. ಈಗ ಖರ್ಚು ಅಷ್ಟೊಂದು ಬಂದಿಲ್ಲ, ಒಳ್ಳೆ ಲಾಭ ನಿರೀಕ್ಷೆ ಮಾಡಿದ್ರೆ ನೀವು? ಖರ್ಚು 60,000 ಮಾಡಿದೀನಿ. ಈಗ 1 ಲಕ್ಷದ ಸುಮಾರು ಅಂದ್ರೆ 10,000 ರೂಪಾಯಿ ನಾನು ಬೆಳೆದಿನಿ ಈ ಪಪ್ಪಾಯಿ ಒಳಗೆ. ಇನ್ನು ಸುಮಾರು ಅಂದ್ರೆ ಇನ್ನೂ 70,000 ನಾನು ತೆಗೆದೇ ತೆಗಿತೀನಿ ಅಂತೇಳಿ ನಿರೀಕ್ಷೆ ಮಾಡ್ಕೊಂಡಿದ್ದೀನಿ. ಅದು ನಿರೀಕ್ಷೆ ಕೊಡೋದು ಬಿಡೋದು ಪರಮಾತ್ಮ ಬಿಟ್ಟು. ಈಗ ನೀವು ಹೇಳಿದ್ರ ನಾವೆಲ್ಲ ಅಣ್ಣ ತಮ್ಮಂದಿರುಗಳೆಲ್ಲ ಬೇರೆ ಆಗಿದ್ವಿ ಅಂತ ಹೇಳಿದ್ರ, ಎಷ್ಟು ಜನ ಅಣ್ಣ ತಮ್ಮಂದಿರಿದ್ರಿ? ನಾವು 4 ಜನ ಅಣ್ಣ ತಮ್ಮಗಳಿದ್ದೀವಿ. ನಮ್ಮ ತಂದೆಯವ್ರು ಮಾಡಿದ್ದು 12 ಎಕರೆ ಆಸ್ತಿ. ನಾವು ಒಬ್ಬೊಬ್ಬರಿಗೆ 3 ಎಕರೆ ಬಂದಿದೆ, ಒಬ್ಬರಿಗೆ 4 ಎಕರೆ ಬಂದಿದೆ, ಇನ್ನಿದ್ದರಿಗೆಲ್ಲ ಸೌಭಾಗ್ಯವಾಗಿ 3-3 ಎಕರೆ ಬಂದಿದೆ. ಅದೇ 3 ಎಕರೆಗೆ ನಾವು ಇಷ್ಟು ಜೀವನ ಮಾಡ್ತಾ ಇದೀವಿ. ಈಗ ಅಣ್ಣ ತಮ್ಮಂದಿರು ತಂದೆ ತಾಯಿ ನೀವೆಲ್ಲ ಒಗ್ಗೂಡಿ ಕೃಷಿ ಜೀವನ ಮಾಡ್ತಾ ಇದ್ರಲ್ಲ, ಅವತ್ತ ಹೆಂಗತ್ತ ನಿಮ್ಮ ಕೃಷಿ ಜೀವನ? ಅವತ್ತು ಕೃಷಿ ಜೀವನ ಬಹಳ ಬಡತನ ಬಡ ರೀತಿಯಾಗಿತ್ತು. ವರ್ಷದಿಂದ ವರ್ಷ ಬರೀ ಇವನ್ನೇ ಬೆಳಕಂತ ಹೋದ್ರೆ ನಾವು ಮುಂದೆ ಬರಕ್ ಆಗಲ್ಲ. ಆಮೇಲೆ ಎಷ್ಟು ನಾವು ಬೆಳೆದ್ರು ಲಾಭ ಪಡ್ಕೊಳಕಾಗಲ್ಲ, ಅಲ್ಲೇದ್ ಅಲ್ಲಿಗೆ ಆಗ್ತದೆ ಅಂತ ಹೇಳಿ ನಾವು ಈ ದೊಡ್ಡ ಬೆಳೆ ಕುಂದಿಸ್ತಕ್ಕೆ ಆರಂಭಿಸಿದ್ವಿ. ಈಗ ಹಿಂದೆಲ್ಲ ನೀವು ಸಾಕಷ್ಟು ದನ ಕರುಗಳನ್ನ ಕಟ್ಟಿದ್ವಿ, ಎತ್ತುಗಳನ್ನ ಕಟ್ಟಿದ್ವಿ ಅಂತ ಹೇಳಿದ್ರ? ಹೌದು, 2 ಜೊತೆ ವರಿ ಕಟ್ಟಿದ್ವಿ ನಾವು. ಆಮೇಲೆ ಸ್ವಂತಕ್ಕೂ ಉಳುಮೆ ಮಾಡಿದೀವಿ. ಆಮೇಲೆ ಈಗ ನಾವು ಸ್ವಲ್ಪ ಸ್ವಲ್ಪ ಜಮೀನು ಇರೋದ್ರಿಂದ ನಮ್ಮ ಕೈಯಲ್ಲಿ ವರಿ ಕಟ್ಟಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಸ್ವಂತಕ್ಕೆ ಇವಾಗೆಲ್ಲ ಟ್ರ್ಯಾಕ್ಟರ್ ಬಂದಿದಾವೆ. ಹಂಗಾಗಿ ಸಾಕಿದ್ದಷ್ಟೇ ನಮಗೆ ಸಾಕಪ್ಪ, ಜೀವನ ನೆಮ್ಮದಿ ಇರ್ಬೇಕಂತಂದ್ರೆ ನಾವು ಸ್ವಲ್ಪ ಜಮೀನಿನಲ್ಲೇ ಈಗ ಮಾಡ್ಕೊಂಡು ಹೋಗ್ತಾ ಇದೀವಿ. 4 ಹಸು ಕಟ್ಕೊಂಡಿದೀವಿ. ಈಗ ಹೈನುಗಾರಿಕೆ ಅಂತಂದ್ರೆ 4 ಹಸು ಸಾಕಾಣಿಕೆ ಮಾಡಿದ್ರಲ್ಲ, ಹಸುವಿನಿಂದ ನಿಮ್ಗೆ ತಿಂಗಳಿಗೆ ಎಷ್ಟು ಆದಾಯ ಬರುತ್ತೆ? ಹಸುವಿನಿಂದ 1 ಆಕಳ ಕಡಿಮೆ ಅಂದ್ರೂ ಅದಕ್ಕೆ ಫುಡ್ಡು ಗಿಡ್ಡು ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದೀವಿ ಅಂತಂದ್ರೆ 1-5 ಲೀಟರ್ ತನಕ ನಮಗೆ ಹಾಲು ಕೊಡ್ತೈತೆ. 1 ಆಕಳ ಒಂದು ಸರಿಗೆ 5 ಲೀಟರ್ ಕೊಟ್ರೆ ಬೆಳಿಗ್ಗೆ ಮತ್ತು ಸಾಯಂಕಾಲ 1-10 ಲೀಟರ್ ಹಾಲು ಕೊಡ್ತೈತೆ ಒಂದು ಹಸು. ಅದನ್ನ ಚೆನ್ನಾಗಿ ನೋಡ್ಕೋಬೇಕು ನಾವು. ಬರೀ 10 ಲೀಟರ್ ಹಾಲು ಕರಿತೈತೆ ಬಿಡ ಅಂತ ಹೇಳಿ ಎಲ್ಲೇ ತಗೊಂಡು ಹೋಗಿ ಕಟ್ಟೋದು, ಅದಕ್ಕೆ ಮೇವ ಯಾವಾಗ ನೀರು ಯಾವಾಗ ಮಾಡಿದ್ರೆ ಅದು ಬರೋದೇ 7 ಲೀಟರ್ ಹಾಲು ನಮಗೆ. ಈಗ ಹಸು ಕಟ್ಟಮೇಲೆ ಉತ್ತಮವಾಗಿ ನೋಡ್ಕೋಬೇಕು ಅಂತ ಹೇಳಿದ್ರಲ್ಲ, ಯಾವ ರೀತಿ ನೋಡ್ಕೋಬೇಕು? ಯಾವ ರೀತಿ ಅದು ಮೈ ಕೈ ಪೋಷಣೆ ಮಾಡೋದು, ಆಮೇಲೆ ಬೂಸ ಹಾಕೋದು. ಏ ನಾನು ಬೂಸ ಹಾಕಿದೆ ಅಂತಂದು ಇಷ್ಟಿಷ್ಟು ಒಂದು ಬಗ್ಸೆ ಹಾಕೋದು, ಒಂದು ಸೆರೆ ಹಾಕೋದು ಅಂತಂತಂದ್ರೆ ಅದು ಆಕಳ ಕರಿಯಲ್ಲ. ಆಕಳ ಯಾಕೆ ಕರಿಯಲ್ಲ? ಬರೀ ಮೇವು ತಿಂದೇ ಕರಿತತ್ತಲ್ಲ ಅಂತ ಬರೀ ಮೇಯಿಸ್ಕೊಂಬಂತಂದ್ರೆ ಬರೀ ಮೇವಿಗೆ ಜೀವನದಾಗೂ ಕರಿಯಲ್ಲ. ಒಂದ್ ಆಕಳಿಗೆ ಕನಿಷ್ಠ ಪಕ್ಷ ಭೂಸನ ಇಡಬೇಕು. ಭೂಸ ಇಟ್ಟು ನೋಡ್ರಿ, ಮೇಸಿ ನೋಡ್ರಿ, ಗೊತ್ತಾಗತ್ತೆ. ಈಗ ನೀರಾವರಿ ಇದೆ ನಿಮ್ದು, ಹಸಿಮೇವು ಈ ತರ ಎಲ್ಲ ಬೆಳ್ಕೊಂಡು ಕೊಡ್ತೀರ? ಹಸಿಮೇವು ನೋಡ್ರಿ, ಇದು ನೇಪಾರ ಅಂತ ಬಂದಿದೆ ಈಗ, ಸುಮಾರಲ್ಲೇ ಬಹಳ ವರ್ಷ ಚಾಲ್ತಿ ಆಗಿ ನಾವು ನೇಪಾರ ಹಾಕಿದ್ವಿ. ಬರೀ ಹಸಿ ಹುಲ್ಲಿಗೆ ಅದು ಇಂಪ್ರೂವ್ಮೆಂಟ್ ಆಗಲ್ಲ, ಬರೀ ಭೂಸ ಹಾಕಿದ್ರು ಇಂಪ್ರೂವ್ಮೆಂಟ್ ಆಗಲ್ಲ. ಎರಡು ಮಿಕ್ಸೆಡ್ ಆಗಿದ್ರೆ ಆಕಳ ಇಂಪ್ರೂವ್ಮೆಂಟ್ ಆಗುತ್ತೆ, ಹಾಲು ನಮಗೆ ಚೆನ್ನಾಗಿ ಕೊಡ್ತೈತೆ, ಅದರಿಂದ ದುಡ್ಡು ನಾಲ್ಕಾಸು ಲಾಭನು ಮಾಡ್ಕೋಬಹುದು. ಈಗ ಮೂರ್ನಾಲ್ಕು ಹಸು ಕಟ್ಟಿದ್ರೆ ಅಂದ್ಮೇಲೆ ಸಾಕಷ್ಟು ಲಾಭ ಆಗುತ್ತೆ. ಸಾಕಷ್ಟು ಆಗುತ್ತೆ. ಈಗ ಒಂದೆರಡು ಆಕಳ, ಒಂದು ಆಕಳ ನಮಗೆ ಎರಡು ಆಕಳ ಕರಿತವೆ. ಈಗ ಒತ್ತರೆ ಬೈಸರಿ ಸೇರಿ ಒಂದು 4 ಲೀಟರ್ ಹಾಕ್ಬೋದು, 3 ಲೀಟರ್ ಹಾಕ್ಬೋದು. ಒಂದೊಂದು ದಿವಸ ನಮಗೆ ವ್ಯವಸಾಯ ಭಾರಿ ತುತ್ತು ಪರಿಸ್ಥಿತಿ ಇತ್ತಪ್ಪ ಅಂತಂದ್ರೆ ಇವತ್ತು ಒಂದು 7 ಲೀಟರ್ ಹಾಲು ಕರಿತಪ್ಪ. ಯಾಕೆ 7 ಲೀಟರ್ ಹಾಲು ಕರಿತಂದ್ರೆ ನಾವು ಅದನ್ನ ಪೋಷಣೆ ಮಾಡಿಲ್ಲಲ್ಲ, ಅದಕ್ಕೆ 7 ಲೀಟರ್ ಕರಿತು. ಅದಕ್ಕೆ ನಮ್ಗೆ ಇಷ್ಟೇ, ಮತ್ತೆ ಇವತ್ತಿನ ನಿನ್ನೆ ಆತು ನಾಳೆ ನೋಡೋಣ ಬಿಡಪ್ಪ ಅಂತೇಳಿ ಸುಮ್ಮನೆ. ಈಗ ಹಾಲು ಮಾರಾಟ ಅಂತಂದ್ರೆ ನಿಮ್ಮೂರಲ್ಲಿ ಡೈರಿ ಇದೆಯಾ? ನಮ್ಮೂರಲ್ಲೇ ಡೈರಿ ಇದೆ. ಈಗೆಲ್ಲ ಹಸುಗಳಿಗೆ ಸಾಕಷ್ಟು ರೋಗ ರುಜಿನಗಳಪ್ಪ, ರೋಗ ಬಂದು ಏನಾದ್ರೂ ಮರಣ ತುತ್ತಂದ್ರೆ ನಿಮಗೆ ಸಾಕಷ್ಟು ಲಾಸ್ ಆಗುತ್ತೆ. ಅಂದ್ರೆ ಈ ನಿಟ್ಟಿನಲ್ಲಿ ಹಸುಗಳಿಗೆ ಇನ್ಸೂರೆನ್ಸ್ ಈ ತರ ಮಾಡಿಸಿದ್ರೆ? ಇನ್ಸೂರೆನ್ಸ್ ಮಾಡಿಸಿದ್ವಿ ಸರ್, ವರ್ಷ ಕಟ್ಕೊಂಡು ಹೋಗ್ತೀವಿ. ಒಟ್ಟಾರೆ ನಿಮಗೆ ಈ ಒಂದು ಕೃಷಿ ಜೀವನ ಏನನ್ಸುತ್ತೆ? ಪಪ್ಪಾಯಿಯನ್ನ ಬೆಳೀತಾ ಇದ್ದೀರಾ? ನಾವೆಷ್ಟು ಶ್ರದ್ಧೆಯಿಂದ ಕಷ್ಟ ಪಡ್ತೀವ ಅಷ್ಟೇ ನಾವು ಸುಖ ಪಡ್ಕೋಬಹುದು. ಒಳ್ಳೇದು ಮಲ್ಲಿಕಾರ್ಜುನ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಪಪ್ಪಾಯಿ ಮತ್ತು ಅಡಿಕೆ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಪಪ್ಪಾಯ ಕೃಷಿ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಸ್ತುವಳ್ಳಿ ಗ್ರಾಮದ ಕೃಷಿಕ ಎಚ್ಎಸ್ ಮಲ್ಲಿಕಾರ್ಜುನ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇದುವರೆಗೂ ಈ ಸಂದರ್ಶನವನ್ನು ನಡೆಸಿದವರು ಯುಎಂ ಮರುಳಸಿದ್ದೇಶ್. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಕಾರ್ಯಕ್ರಮ ನೇಗಿಲ ಮಿಡಿತ. ನಮಸ್ಕಾರ, ನಾನು ಡಾಕ್ಟರ್ ಸುರೇಶ್ ಎಕ್ಬೋಟೆ, ಸಸ್ಯರೋಗ ತಜ್ಞ, ತೋಟಗಾರಿಕೆ ಮಹಾವಿದ್ಯಾಲಯ, ಹಿರಿಯೂರು. ಇವತ್ತು ಈರುಳ್ಳಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಂಡು ಬರುತ್ತಿರುವಂತಹ ಪ್ರಮುಖವಾದಂತಹ ರೋಗ ಅಂತಂದ್ರೆ ಎಲೆ ಮಚ್ಚ ರೋಗ ಅಂತೂ ಎಲ್ಲರಿಗೂ ಗೊತ್ತಿದೆ. ಅದರ ನಿರ್ವಹಣೆ ಹೇಗೆ ಮಾಡಬಹುದು ಅನ್ನೋದು ಗೊತ್ತಿದೆ. ಆದರೆ ರೈತರು ಬಿತ್ತನೆ ಮಾಡಿದಂತಹ 15-20 ದಿವಸದಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಆಯ್ತು, ಆಮೇಲೆ ಗಡ್ಡೆಗಳು ದೊಡ್ಡವಾದಾಗಲೂ ಅವಾಗ ಏನಾದರೂ ಮಳೆಗೆ ಸಿಕ್ಕಾಕೋತು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡು ಬರುವಂತಹ ಒಂದು ರೋಗ ಅಂತಂದ್ರೆ ಬುಡಕೊಳೆ ರೋಗ. ಅದು ಬುಡಕೊಳೆ ರೋಗ ಎರಡು ಬಗೆ ಬರುತ್ತೆ. ಒಂದು ಶಿಲೀಂಧ್ರದಿಂದ ಬರುವಂತಹ ಬುಡಕೊಳೆ ರೋಗ, ಅದು ಫಿಸೇರಿಯಂ ಅನ್ನುವಂತಹ ಶಿಲೀಂಧ್ರದಿಂದ ಬರುತ್ತೆ. ಇನ್ನು ಈ ಬ್ಯಾಕ್ಟೀರಿಯಾದಿಂದ ಬರುವಂತಹ ಬುಡಕೊಳೆ ರೋಗ, ಇವೆರಡು ಬೇರೆ ಬೇರೆ ಸಮಯದಲ್ಲಿ ಬರುತ್ತದೆ. ಮಳೆ ಆಗ್ಬೇಕು, ಬಿಸಿಲು ಜಾಸ್ತಿ ಬಂದಾಗ ಬ್ಯಾಕ್ಟೀರಿಯಾದಿಂದ ಬರುವಂತಹ ಬುಡಕೊಳೆ ರೋಗ ಬರುತ್ತೆ. ಇನ್ನು ಶಿಲೀಂಧ್ರದಿಂದ ಬರುವಂತಹ ಬುಡಕೊಳೆ ರೋಗ ಅಂತಂದ್ರೆ ಜಾಸ್ತಿ ಮಳೆ ಆಯ್ತು ಮತ್ತೆ ಆಮೇಲೆ ಬಿಸಿಲು ಜಾಸ್ತಿ ಆಯ್ತು, ಈ ತರ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಸಮಯದಲ್ಲಿ ಕಂಡು ಬರುತ್ತದೆ. ಆ ದೃಷ್ಟಿಯಿಂದ ಮುಂಜಾಗ್ರತೆ ಕ್ರಮವಾಗಿ ಈರುಳ್ಳಿ ಬೆಳೆಯುವಂತ ರೈತರು ಈ ಬುಡಕೊಳೆ ರೋಗದ ಬಗ್ಗೆ ವಿಚಾರ ಮಾಡಿ ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಇಲ್ಲಿ ಏನ್ ಮಾಡಬಹುದು ಅಂತಂದ್ರೆ, ನಾವು ಈರುಳ್ಳಿ ಬೆಳೆದಂತ ಪ್ರದೇಶದಲ್ಲಿ ಮತ್ತೆ ಈರುಳ್ಳಿ ಬೆಳಿಬಾರದು. ಮತ್ತೆ ನಾವು ಬಿತ್ತನೆ ಮಾಡೋಕಿಂತ ಮುಂಚೆ ನಾವು ಬೀಜಗಳನ್ನ ಟ್ರೈಕೋಡರ್ಮಾ ಅರ್ಜಿಯಾನಮ್ ಅನ್ನುವಂತ ಜೈವಿಕ ಶಿಲೀಂಧ್ರದಿಂದ ಬೀಜೋಪಚಾರ ಮಾಡಿ ಹಾಕಬೇಕು. ಟ್ರೈಕೋಡರ್ಮಾ ಅರ್ಜಿಯಾನಮ್ ಅನ್ನುವಂತ ಟ್ರೈಕೋಡರ್ಮಾವನ್ನ ಈ ಕೊಟ್ಟಿಗೆ ಗೊಬ್ಬರಕ್ಕೆ ಸೇರಿಸಿ ನಾವು ಭೂಮಿಗೆ ಹಾಕುವುದರಿಂದ ಏನು ಫಿಸೇರಿಯಮ್ ಮತ್ತು ಬ್ಯಾಕ್ಟೀರಿಯಾ ಏನು ಬರುತ್ತೆ ಅವೆರಡನ್ನ ತಡೆಗಟ್ಟಿ ಮುಂದೆ ಈ ಬೆಳೆಗೆ ಯಾವುದೇ ಆದಂತಹ ಹಾನಿ ಆಗಲಾರದಂಗೆ ಒಂದು ರಕ್ಷಾ ಕವಚವಾಗಿ ನಿಲ್ಲುತ್ತೆ ಟ್ರೈಕೋಡರ್ಮಾ ಅರ್ಜಿಯಾನಮ್ ಅನ್ನುವಂಥದ್ದು. ಅದರ ಮುಖಾಂತರ ಮುಂದೆ ಬರುವಂತಹ ಏನು ಬುಡಕೊಳೆ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು. ಕ್ರಮೇಣ ನಾವು ಕೊಟ್ಟಂತ ಏನು ಟ್ರೈಕೋಡರ್ಮಾ ಅರ್ಜಿಯಾನಮ್ ಅದಕ್ಕೆ ಈ ಒಂದು ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಅಂತ ಕೊಟ್ಟಿಗೆ ಗೊಬ್ಬರ ನಾವು ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಏನು ಹೇಳ್ತೀವಿ, ಅದು ಸಿಕ್ಕಿ ಬೆಳಿಬೇಕು ಟ್ರೈಕೋಡರ್ಮಾ. ಈ ಮಣ್ಣಿನಲ್ಲಿ ಸಂಖ್ಯೆಯನ್ನು ಹೆಚ್ಚಿಕೊಂಡು ಜಾಸ್ತಿ ಆದ ಮೇಲೆ ನಮಗೆ ಹಾನಿಕರ ಮಾಡುವಂತಹ ಶಿಲೀಂಧ್ರಗಳನ್ನ ಸಪ್ರೆಸ್ ಮಾಡ್ತದೆ, ಬ್ಯಾಕ್ಟೀರಿಯಾಗಳನ್ನ ಸಪ್ರೆಸ್ ಮಾಡ್ತದೆ. ಆದರೆ ನಾವು ಇವತ್ತು ಕೊಟ್ವಿ ನಾಳೆ ಆಗಲಿಲ್ಲ ಅಂತ ಅನ್ನೋವಂಥ ಒಂದು ದೃಷ್ಟಿ ಇರಬಾರದು. ಕ್ರಮೇಣ ಅದಕ್ಕೆ ನೀವು ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಹೋದರೆ ನೀವು ಕೊಟ್ಟಂಥ ಜೈವಿಕ ಶಿಲೀಂಧ್ರ ಏನಿರ್ತದೆ ಅದು ಬೆಳೀತಾ ಹೋಗುತ್ತೆ. ಅಷ್ಟಾದರೂ ನಾವು ಬೆಳೆಯಲ್ಲಿ ಈಗ ಮಳೆ ಬರ್ತದೆ, ಮಳೆ ನಿಂತು ಹೋಗ್ತಿದ್ದಾಗಲೇ ನಮಗೆ ಈ ಬಾಧೆ ಬರ್ತದೆ. ಶಿಲೀಂಧ್ರದಿಂದ ಬರಬಹುದು, ಬ್ಯಾಕ್ಟೀರಿಯಾದಿಂದ ಬರಬಹುದು, ಹೇಗೆ ಗೊತ್ತಿಡಿಯೋದು ಅಂತ ಅನ್ನೋದನ್ನ ಹೇಳ್ತಾನೆ. ಈಗ ನೋಡಿ, ನಾವು ಆ ತರ ಬುಡಕೊಳೆ ಆಗಿದೆ, ಮೇಲಿಂದ ಎಲ್ಲ ಒಣಗೋಗಿದೆ, ಬರೀ ಎಲೆ ಎಲೆಯೆಲ್ಲ ನೀರ್ ನೀರ್ ಆಗಿರ್ತದೆ ಈ ಈರುಳ್ಳಿಯ ಬುಡದಲ್ಲಿ. ಅದನ್ನ ನಾವು ಸ್ವಲ್ಪ ದೂರದಿಂದ ಇಟ್ಕೊಂಡ್ರೂ ಕೆಟ್ಟ ವಾಸನೆ ಬರುತ್ತೆ, ಅದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಅದ್ರ ವಾಸನೆ ಇಲ್ಲ ಅಂತಂತಂದ್ರೆ ಅದು ಶಿಲೀಂಧ್ರದಿಂದ ಅಂತ ಹೇಳಬಹುದು. ಈಗ ಬ್ಯಾಕ್ಟೀರಿಯಾ ಅನ್ನೋದು ಇತ್ತು ಅಂತಂದ್ರೆ ಸ್ಟ್ರೆಪ್ಟೋಸೈಕ್ಲಿನ್ ಅರ್ಧ ಗ್ರಾಮು, ಬ್ಲೈಟಾಕ್ಸು 2 ಗ್ರಾಂ ಬೆರೆಸಿ ನಾವು ಹಾಕ್ಬೇಕು ಭೂಮಿಗೆ. ಆಮೇಲೆ ಬ್ಯಾಕ್ಟೀರಿಯಾ ಅಲ್ಲ ಶಿಲೀಂಧ್ರ ಇದೆ ಅನ್ನೋದು ಗೊತ್ತಾದರೆ ನಾವು ಅದಕ್ಕೆ ಟೆಬಕನೋಜೋಲು ಅಥವಾ ಡೈಫೆನಕನೋಜೋಲು ಅನ್ನುವಂಥದ್ದು 1 ml ಅನ್ನು ಪ್ರತಿ ಲೀಟ್ರಿಗೆ ಬೆರೆಸಿ ನಾವು ಬುಡಕ್ಕೆ ಹಾಕುವುದರಿಂದ ಈ ರೋಗವನ್ನು ತಕ್ಕ ಮಟ್ಟಿಗೆ ನಾವು ನಿಯಂತ್ರಣ ಮಾಡಬಹುದು. ಏನಿವತ್ತ ಎಲ್ಲನೂ ಯಾಕಂತಂದರೆ ಯೂಶಲಿ ನಾವು ಮಣ್ಣಿನಿಂದ ಬರುವಂತಹ ರೋಗಗಳಿಗೆ ತಡೆಗಟ್ಟಬೇಕು ಅಂತಂದರೆ ತುಂಬಾನೇ ಕಷ್ಟ. ಆದರೂ ನಮ್ಮ ಬೆಳೆಯಲ್ಲಿ ರೋಗಗಳು ಬಂದಿದ್ದೇವೆ ಅಂತಂದಾಗ ತಕ್ಷಣನೇ ನಾವು ಮಾಡಿದ್ದೇ ಆದರೆ ನಮ್ಮ ಬೆಳೆಯನ್ನು ಕಾಪಾಡ್ಕೋಬಹುದು. ಬಹುಶಃ ನಮ್ಗೆಲ್ಲರಿಗೂ ಗೊತ್ತಿದೆ, 1-3 ವರ್ಷದಲ್ಲಿ ಈರುಳ್ಳಿ ಬೆಲೆ 100 ರೂಪಾಯಿ 120 ರೂಪಾಯಿ ಯಾಕೆ ಆಯಿತು ಅಂತಂದರೆ ಬುಡಕೊಳೆ ರೋಗದಿಂದ ಬಂದು ನಮ್ಮ ಸಂಪೂರ್ಣ ಈರುಳ್ಳಿ ಬೆಳೆ ನಾಶ ಆಗಿರೋದ್ರಿಂದನೇ ನಮಗೆ ಜಾಸ್ತಿಯಾದಂಥ ಬೆಲೆ ಏರಿಕೆ ಕಂಡುಬರುತ್ತದೆ. ಆ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಬುಡಕೊಳೆ ರೋಗಕ್ಕೆ ಬೀಜೋಪಚಾರ ಮತ್ತು ಕೊಟ್ಟಿಗೆ ಗೊಬ್ಬರ ಹಾಕಬೇಕಾದ್ರೆ ಟ್ರೈಕೋಡರ್ಮ ಮಿಕ್ಸ್ ಮಾಡಿ ನಾವು ಬೆಳೆಯನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ರೆ ಬಹುಶಃ ಮುಂಬರುವ ದಿನಗಳಲ್ಲಿ ಒಳ್ಳೆಯ ಇಳುವರಿ ಮತ್ತು ಒಳ್ಳೆಯ ಕ್ವಾಲಿಟಿ ಆದಂಥ ಈರುಳ್ಳಿಯನ್ನು ಪಡ್ಕೋಬಹುದಾಗಿ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಈಗಿರುತ್ತೆ 9972554919. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ ಪ್ರತಿ ಕ್ವಿಂಟಲ್ ದರದಲ್ಲಿ ನೆಲಗಡಲೆ ನಾಟಿ ಕನಿಷ್ಠ 3,709 ರಿಂದ 6,840 ರೂಪಾಯಿಗಳು, ರಾಗಿ ಹೈಬ್ರಿಡ್ ಕನಿಷ್ಠ 1,501 ರಿಂದ ಗರಿಷ್ಠ 1,889 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆಯಲ್ಲಿ ಪ್ರಭೇದಾಪಿ 49,119 ರಿಂದ 49,529 ರೂಪಾಯಿಗಳು, ಅಡಿಕೆಯಲ್ಲಿ ಬೆಟ್ಟೆ ಕನಿಷ್ಠ 37,949 ರೂಪಾಯಿಗಳಿಂದ 38,379 ರೂಪಾಯಿಗಳು, ಅಡಿಕೆಯಲ್ಲಿ ಕೆಂಪುಗೋಟು 27,609 ರಿಂದ 28,010 ರೂಪಾಯಿಗಳು, ಅಡಿಕೆಯಲ್ಲಿ ರಾಶಿ 49,639 ರೂಪಾಯಿಗಳಿಂದ 49,069 ರೂಪಾಯಿಗಳು, ಹತ್ತಿ ಡಿಸಿಎಚ್ 3,609 ರೂಪಾಯಿಗಳಿಂದ 11,699 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು 6,500 ರಿಂದ 7,000 ರೂಪಾಯಿಗಳು, ಬೂದುಕುಂಬಳಕಾಯಿ ಕನಿಷ್ಠ 1,000 ರಿಂದ 1,500 ರೂಪಾಯಿಗಳು, ಹುರುಳಿಕಾಯಿ 3,000 ರಿಂದ 4,000 ರೂಪಾಯಿ, ಬೀಟ್ರೂಟ್ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು, ಹಾಗಲಕಾಯಿ 2,500 ರಿಂದ ಗರಿಷ್ಠ 3,000 ರೂಪಾಯಿಗಳು, ಸೋರೆಕಾಯಿ ಮತ್ತು ಬದನೆಕಾಯಿ ಕನಿಷ್ಠ 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು, ಗೋರೆಕಾಯಿ 3,000 ರಿಂದ ಗರಿಷ್ಠ 3,500 ರೂಪಾಯಿಗಳು, ಎಲೆಕೋಸು ಕನಿಷ್ಠ 1,500 ರೂಪಾಯಿಗಳಿಂದ 2,000 ರೂಪಾಯಿ, ದಪ್ಪ ಮೆಣಸಿನಕಾಯಿ 4,000 ರಿಂದ 4,500 ರೂಪಾಯಿ, ಕ್ಯಾರೆಟ್ 2,500 ರಿಂದ 3,000 ರೂಪಾಯಿಗಳು, ಹೂಕೋಸು ಕನಿಷ್ಠ 1,500 ರಿಂದ ಗರಿಷ್ಠ 2,000 ರೂಪಾಯಿ, ಸೌತೆಕಾಯಿ 1,400 ರಿಂದ 1,800 ರೂಪಾಯಿಗಳು, ನುಗ್ಗೆಕಾಯಿ 3,000 ರಿಂದ ಗರಿಷ್ಠ 4,000 ರೂಪಾಯಿಗಳು, ಬೆಳ್ಳುಳ್ಳಿ ಕನಿಷ್ಠ 1,500 ರೂಪಾಯಿಗಳಿಂದ 3,000 ರೂಪಾಯಿಗಳು, ಅವರೆಕಾಯಿ 3,000 ರಿಂದ 3,500 ರೂಪಾಯಿ, ಹಸಿರು ಮೆಣಸಿನಕಾಯಿ 3,000 ರಿಂದ 3,800 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರವನ್ನು ಕೇಳ್ತಾ ಇದ್ದೀರಾ. ಇನ್ನು ನೆಲಗಡಲೆ 4,719 ರಿಂದ 4,729 ರೂಪಾಯಿ, ನವಿಲುಕೋಸು 2,500 ರಿಂದ 3,000 ರೂಪಾಯಿ, ಬೆಂಡೆಕಾಯಿ 1,500 ರಿಂದ 2,000 ರೂಪಾಯಿ, ನಿಂಬೆಹಣ್ಣು ಕನಿಷ್ಠ 3,000 ರಿಂದ ಗರಿಷ್ಠ 4,000 ರೂಪಾಯಿಗಳು, ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 2,298 ರೂಪಾಯಿ, ಮಾವಿನ ಹಣ್ಣು ಕನಿಷ್ಠ 4,500 ರೂಪಾಯಿಗಳಿಂದ 5,000 ರೂಪಾಯಿಗಳು, ಮೂಸಂಬಿ 3,000 to 3,500 rupees, ಈರುಳ್ಳಿ 500 to 1,400 rupees, ಭತ್ತ 1,750 to 2,050 rupees, ಪಪ್ಪಾಯಿ ಮತ್ತು ಅನಾನಸ್ 1,500 to 2,000 rupees, ದಾಳಿಂಬೆ 4,000 to 4,500 rupees, ಆಲೂಗಡ್ಡೆ 1,700 to 2,000 rupees, ಮೂಲಂಗಿ 2,500 to 3,000 rupees, ರಾಗಿ 1,654 to 1,830 rupees, ಹೀರೆಕಾಯಿ 1,800 to 2,200 rupees, ಸೀಮೆ ಬದನೆಕಾಯಿ 2,000 to 2,500 rupees, ಸುವರ್ಣಗೆಡ್ಡೆ ಕನಿಷ್ಠ 2,500 rupees, ಗರಿಷ್ಠ 3,000 rupees, ಸಿಹಿಗೆಣಸು 1,500 rupees, ಗರಿಷ್ಠ 2,000 rupees, ತೊಂಡೆಕಾಯಿ 2,000 to 2,500 rupees, ಟೊಮ್ಯಾಟೊ 4,000 to 4,500 rupees. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242, 8700014242. ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರದಲ್ಲಿ ಇದೀಗ ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಜೋಳ 1,973 rupees 2,255 rupees, ಮೆಕ್ಕೆಜೋಳ 1,901 2,279 rupees, ನವಣೆ ಕನಿಷ್ಠ 2,550 rupees 2,820 rupees. ಹರಿಹರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿ ಕನಿಷ್ಠ ಮತ್ತು ಗರಿಷ್ಠ 9,000 rupees. ಇದು ಇಂದಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರವಾಗಿದೆ. ರೈತ ಬಂಧವರೇ, ಇದೊಂದು ಪ್ರಕಟಣೆ. ದಾವಣಗೆರೆ ಜಿಲ್ಲೆಯಲ್ಲಿ ಬೇಸಿಗೆ ಹಂಗಾಮಿನಲ್ಲಿ 54,695 hectares ಪ್ರದೇಶದಲ್ಲಿ ಭತ್ತದ ಬೆಳೆಯ ಕ್ಷೇತ್ರ ಆವರಿಸಿದ್ದು, ಸದ್ಯ ಭತ್ತದ ಬೆಳೆಯು ಕಟಾವಿನ ಹಂತ ತಲುಪಿರುತ್ತದೆ ಹಾಗೂ ಜಿಲ್ಲೆಯಲ್ಲಿ ಭತ್ತದ ಕಟಾವು ಪ್ರಾರಂಭವಾಗಿದೆ. ಜಿಲ್ಲೆಯ ಬಹುತೇಕ ರೈತರು ಭತ್ತದ ಬೆಳೆಯನ್ನು ಕಟಾವು ಯಂತ್ರಗಳ ಮೂಲಕ ಕಟಾವು ಮಾಡುತ್ತಿದ್ದು, ರೈತರು ತಮ್ಮ ಸಮೀಪದ ಕೃಷಿ ಯಂತ್ರಧಾರಿ ಕೇಂದ್ರಗಳಲ್ಲಿ ಲಭ್ಯವಿರುವ ಭತ್ತ ಕಟಾವು ಯಂತ್ರಗಳ ಪ್ರಯೋಜನವನ್ನು ಪಡೆಯಬಹುದು. ಖಾಸಗಿ ಭತ್ತ ಕಟಾವು ಯಂತ್ರಗಳ ಮಾಲೀಕರು ರೈತರಿಂದ ಅತಿ ಹೆಚ್ಚು ಬಾಡಿಗೆ ಹಣ ನಿಗದಿಪಡಿಸಿರುವುದು ಗಮನಕ್ಕೆ ಬಂದಿದ್ದು, ಇದರಿಂದ ರೈತರಿಗೆ ಹೆಚ್ಚಿನ ಆರ್ಥಿಕ ಹೊರೆಯಾಗಲಿದೆ. ಆದುದರಿಂದ ಭತ್ತ ಕಟಾವು ಯಂತ್ರದ ಬಾಡಿಗೆ ದರವನ್ನು ಪರಿಷ್ಕರಿಸಲಾಗಿರುತ್ತದೆ. ಅತಿವೃಷ್ಟಿ ಸಂಕಷ್ಟದ ಸಂದರ್ಭದಲ್ಲಿ ಬೆಲ್ಟ್ ಅಥವಾ ಚೈನ್ ಟೈಪ್ ಭತ್ತದ ಕಟಾವು ಯಂತ್ರಕ್ಕೆ ಪ್ರತಿ ಗಂಟೆಗೆ 2,250 rupees ಹಾಗೂ ಟೈರ್ ಟೈಪ್ ಭತ್ತ ಕಟಾವು ಯಂತ್ರಕ್ಕೆ ಪ್ರತಿ ಗಂಟೆಗೆ 1,800 rupees ಮೀರದಂತೆ ಬಾಡಿಗೆಯನ್ನು ನಿಗದಿಪಡಿಸಿದೆ. ಖಾಸಗಿ ಭತ್ತ ಕಟಾವು ಯಂತ್ರಗಳ ಮಾಲೀಕರು ರೈತರಿಂದ ಹೆಚ್ಚಿನ ದರ ಪಡೆದರೆ ಭತ್ತ ಕಟಾವು ಯಂತ್ರದ ಮಾಲೀಕರ ವಿರುದ್ದ ವಿಪತ್ತು ನಿರ್ವಹಣೆ ಕಾಯ್ದೆ 2005 ಪ್ರಕಾರ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಅತಿವೃಷ್ಟಿ ಸಂಕಷ್ಟದ ದಿನಗಳಲ್ಲಿ ಸಹಕರಿಸಲು ಕೋರಿದೆ. ಭತ್ತ ಕಟಾವು ಯಂತ್ರದ ಮಾಲೀಕರು ಹೆಚ್ಚಿನ ದರ ನಿಗದಿಪಡಿಸಿದ್ದಲ್ಲಿ ರೈತರು ಕಂದಾಯ ಅಥವಾ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸುವಂತೆ ತಿಳಿಸಲಾಗಿದೆ. ಉದ್ಯೋಗವಾಣಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ಐಟಿ ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಳಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ರೈತ ಬಂಧವರೇ, ಗಮನಿಸಿ, ಜಿಲ್ಲೆಯಲ್ಲಿ ಪ್ರಸ್ತುತ ನೀರಾವರಿ ಮುಸುಕಿನ ಜೋಳ 25-45 days ಬೆಳವಣಿಗೆ ಹಂತದಲ್ಲಿರುತ್ತದೆ. ಮುಸುಕಿನ ಜೋಳ ಬೆಳೆಯನ್ನು ಪರೀಕ್ಷಿಸಿದ ಸಂದರ್ಭದಲ್ಲಿ ಗುಲಾಬಿ ಕಾಂಡ ಕೊರೆಯುವ ಹುಳುವಿನ ಬಾಧೆ ಕಂಡುಬಂದಿರುತ್ತದೆ. ಕಾರಣ, ಸದರಿ ಹುಳುವಿನ ಹತೋಟಿಗೆ ಕ್ಲೋರಂ ಟ್ರಾನಿಲಿ ಪ್ರೋಲ್ 0.2 ml/L ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಈ ಹುಳುವಿನ ಬಾಧೆಯನ್ನ ಹತೋಟಿಗೆ ತರಬಹುದೆಂದು ಈ ಮೂಲಕ ರೈತ ಬಂಧವರಿಗೆ ತಿಳಿಸಲಾಗಿದೆ.